ಕರ್ಮ ಲಿಪ್ಯತೆ ನರೇ ಕುರ್ವನ್ನೇ ವೇಹ ಕರ್ಮಾಣಿ ಜಿಜೀವಿಷೇ ಚತಗುಂಸಮಾಃ ಏವಂ ತ್ವಯಿ ನಾನ್ಯತೆ ತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಈ ಮುಂಚಿನ ಭಾಷ್ಯದಲ್ಲಿ ಏವಂ ಆತ್ಮವಿದಃ ಪುತ್ರಾದಿ ಈಶನಾತ್ರಯ ಸನ್ಯಾಸೇನ ಆತ್ಮಜ್ಞಾನ ನಿಷ್ಠತೆಯ ಆತ್ಮರಕ್ಷಿತವ್ಯಃ ಇತ್ಯೇಷಃ ವೇದಾರ್ಥಃ. ಈ ಮುಂಚಿತವಾಗಿ ವೇದದ ತಾತ್ಪರ್ಯವೇ ವೇದಗಳಲ್ಲಿಯ ಹೃದಯದಲ್ಲಿ ಏನಿದೆ, ಬಹಳ ಸ್ಪಷ್ಟವಾದ ವಾಕ್ಯ ಇಲ್ಲಿದೆ. ಯಾರು ಪುತ್ರೇಶನ ವಿತ್ತೇಶನ ಲೋಕೇಶನಗಳನ್ನ ಈಶನಾತ್ರಯಗಳನ್ನ ತ್ಯಾಗ ಮಾಡಿ ಆತ್ಮನಿಷ್ಠರಾಗಿ ಉಳಿಯುತ್ತಾರೋ ಅವರೇ ನಿಜವಾಗಿಯೂ ತಮ್ಮನ್ನು ತಾವು ರಕ್ಷಿಸಿಕೊಂಡಂತೆ, ಇತರರೆಲ್ಲರೂ ಆತ್ಮಹತ್ಯೆಯನ್ನ ಮಾಡಿಕೊಂಡಂತೆ. ಉರುಳು ಹಾಕೊಂಡವರಷ್ಟೇ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಉರುಳು ಹಾಕೊಳ್ಳದೆ ಇದ್ದವರು ಕೂಡ ಅದಕ್ಕೆ ಒಂದು ಶಬ್ದ ಬರ್ತದೆ ಮುಂದೆ, ಆತ್ಮಘಾತುಕ ಮನುಜರು. ಯಾರು ಆತ್ಮಜ್ಞಾನವನ್ನ ಪಡೆಯುವುದಿಲ್ಲವೋ, ಮನುಷ್ಯ ಶರೀರವನ್ನ ಪ್ರಾಪ್ತಿ ಮಾಡಿಕೊಂಡು ಬಂದ ನಂತರವೂ, ನಂಬರ್ ಟೂ, ಪುರುಷಾರ್ಥದ ಸ್ವಾತಂತ್ರ್ಯತೆಯನ್ನು ಹೊಂದಿದಾಗಿಯೂ ಇಂದ್ರಿಯ ಮತ್ತು ಇಂದ್ರಿಯ ವಿಷಯಗಳಲ್ಲಿಯ ಒಂದೇ ರುಚಿಯನ್ನು ಇಟ್ಟುಕೊಂಡು ದೃಷ್ಟ ಅದೃಷ್ಟ ಫಲಗಳ ಬಗ್ಗೆ ವಿಚಾರ ಮಾಡುತ್ತಾ ಅವುಗಳ ಮೋಹ ಪಾಶದಲ್ಲಿಯೇ ಸುಳುಕಿದವರಾಗಿ ರಾಗದ್ವೇಷಗಳನ್ನು ಬೆಳೆಸಿಕೊಂಡಂತಹವರಾದ ಈ ಜೀವಾತ್ಮರುಗಳೆಲ್ಲವೂ ಎಲ್ಲರೂ ಕೂಡ ಈಶನಾತ್ರಯಗಳನ್ನು ತ್ಯಾಗ ಮಾಡಿ ಸನ್ಯಾಸವನ್ನು ತೆಗೆದುಕೊಂಡು ಆ ಮೂಲಕ ಆತ್ಮಜ್ಞಾನವನ್ನು ಹೊಂದದೆ ಹೋದರೆ, ಆತ್ಮನಲ್ಲಿ ನಿಷ್ಠೆಯನ್ನು ಇಟ್ಟುಕೊಳ್ಳದೆ ಹೋದಲ್ಲಿ ಅವರು ಆತ್ಮಘಾತಕರು, ಅರ್ಥಾತ್ ಆತ್ಮಹತ್ಯೆಯನ್ನು ಮಾಡಿಕೊಂಡವರು. ಅರ್ಥಾತ್ ಯಾರು ಈ ಪ್ರಕಾರವಾದ ಆತ್ಮನಿಷ್ಠೆಯನ್ನು ಹೊಂದಿದ್ದಾರೋ ಅವರೇ ಸಾರ್ಥಕ ಜೀವನ ನಡೆಸಿದ್ದು. ಇವರಿಗೂ ನಾವು ಅಭ್ಯಾಸ ಮಾಡಿದೆ ಎಲ್ಲ ಭಾಷೆಗಳ ಸಾರ. ತಮ್ಮನ್ನು ತಾವು ರಕ್ಷಿಸಿಕೊಂಡವು, ಅದಕ್ಕೆ ಶಬ್ದ ಹಾಕಿದ್ದಾರೆ. ಏನು ಆತ್ಮ ರಕ್ಷಿತವ್ಯ, ಇವರು ತಮ್ಮನ್ನು ತಾವು ರಕ್ಷಿಸಿಕೊಂಡವರಾಗಿ ವೇದಾರ್ಥವು ಹೇಳುತ್ತದೆ. ಅಥ ಇತರಸ್ಯ, ಇನ್ನೊಬ್ರು ಯಾರಪ್ಪ ಆಯ್ತು ಈಗ ಬಿಡಿ, ಅವ್ರು ಬಿಡಿ, ಮುಕ್ತರಾದ್ರು ಜ್ಞಾನ ಪಡೆದ್ರು ಅವರು ಮುಕ್ತರಾದ್ರು, ಇತರರಿದ್ದಾರಲ್ಲ ಅಂದ್ರೆ ನಾವೆಲ್ಲ. ಅಥ ಇತರಸ್ಯ ಅನಾತ್ಮಜ್ಞತೆಯ, ಅನಾತ್ಮಜ್ಞತೆಯ ತಾನಲ್ಲದ ವಸ್ತು, ತಾನಲ್ಲದ ಪದಾರ್ಥ, ತಾನಲ್ಲದ ವಿಷಯದಲ್ಲಿ ಆತ್ಮಗ್ರಹಣಾಯ ತಾನು ಎಂದು ಭ್ರಮಿಸಿಕೊಂಡವರು. ತಾನಲ್ಲದ ಶರೀರವನ್ನ ತಾನು, ತಾನಲ್ಲದ ಇಂದ್ರಿಯಗಳನ್ನ ತಾನು, ತಾನಲ್ಲದ ಕರ್ಮವನ್ನ ತಾನು ಕರ್ತ, ತಾನಲ್ಲದ ಭೋಗವನ್ನ ತಾನು ಭೋಗ್ತ ಅಂತ ಆತ್ಮತೆಯ ಗ್ರಹಣ. ಹೀಗೆ ಯಾರು ಆತ್ಮ ಗ್ರಹಣಾಯ ಅವುಗಳಲ್ಲಿ ನಾನು ಎನ್ನುವ ಬುದ್ಧಿಯನ್ನು ಬೆಳೆಸಿಕೊಂಡವರಿದ್ದಾರೋ, ಅರ್ಥಾತ್ ಸಮಸ್ತ ಜೀವಾತ್ಮ ರಾಶಿಗಳು. ಇವರು ಹಣೆ ಬರೋ ಆತ್ಮಜ್ಞಾನಕ್ಕೆ ಮುಕ್ತಿಗೆ ಅಶಕ್ತಸ್ಯ, ಇವರು ಅಶಕ್ತರು. ಅಶಕ್ತರು ಅನ್ನೋ ಶಬ್ದ ರೋಗಿಷ್ಠರು ಅಂತ ಹೇಳಲಿಕ್ಕಾಗೋದಿಲ್ಲ. ಉಡ್ ಬಿ ರೋಗಗ್ರಸ್ತರು, ಉಡ್ ಬಿ ರೋಗಗ್ರಸ್ತರು. ಭವಿಷ್ಯದಲ್ಲಿ ಇವರು ರೋಗಗ್ರಸ್ತರಾಗೋರಿದ್ದಾರೆ. ಈಗೇನು ಅಂದ್ರೆ ಇವುಗಳಲ್ಲಿ ಯಾವುದೇ ಪ್ರಕಾರವಾದ ಆಸಕ್ತಿಯನ್ನು ಇಲ್ಲದೇ ಇದ್ದವರಾಗಿ ಇವುಗಳಲ್ಲಿಯೇ ಆಸಕ್ತರಾದವರಾಗಿ ದಿನ ದಿನಕ್ಕೂ ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ಇವುಗಳನ್ನು ಕಳೆದುಕೊಳ್ತಾ ಇದ್ದಾರಪ್ಪ ಇವರು. ಆದ್ದರಿಂದ ಇವರಿಗೆ ನಾವು ಅಶಕ್ತರು ಅಂತ ಕರಿತೀವಿ. ಈ ಅಶಕ್ತರೇ ಮುಂದೆ ರಾಗದ್ವೇಷಗಳ ರೋಗಗ್ರಸ್ತರ. ಈ ರೋಗಗ್ರಸ್ತರೇ ಮತ್ತೆ ಮುಂದೆ ಒಂದು 100 ಜನ್ಮಗಳನ್ನು ಬೆಳೆಸಿಕೊಳ್ತಾರೆ. ಜನ್ಮ ಜನ್ಮಾಂತರದವರೆಗೂ ಹುಟ್ಟು ಸಾವುಗಳು ಇರಿ ತಪ್ಪುವುದಿಲ್ಲ. ಆಯ್ತು, ಅದನ್ನು ಒಪ್ಪುತ್ತೀವಿ. ಮುಂದೆ ಏನು ಇವರಿಗೆ ಮಾರ್ಗ ಏನು? ಅಶಕ್ತಸ್ಯ ಇದಂ ಉಪದಿಶತಿ ಮಂತ್ರ, ಇದಂ ಮಂತ್ರ ಉಪದಿಶತಿ, ಈ ಮಂತ್ರವು ಹೇಳುತ್ತದೆ. ಮಂತ್ರ ಏನ್ ಶಬ್ದ ಚೇತನ? ಮಂತ್ರ ಪುಲ್ಲಿಂಗ ಸಿಂಗ್ಯುಲರ್, ಹೌದಾ? ಏಕವಚನ. ದ್ವಿವಚನ ಏನು? ಮಂತ್ರವು. ಮತ್ತು ಅನೇಕ ಮಂತ್ರಗಳಿದ್ರೆ ಮಂತ್ರಾಹ, ಮಂತ್ರ ಮಂತ್ರವು ಮಂತ್ರಾಹ. ಹಿಂಗೆ ನೀವು ಅಧ್ಯಯನ ಮಾಡ್ತಾ ಮಾಡ್ತಾನೆ ಇವುಗಳನ್ನ ಐಡೆಂಟಿಫೈ ಮಾಡ್ತಾ ಮಾಡ್ತಾ ಹೋದ್ರೆ ನಿಮಗೆ ಶಾಸ್ತ್ರವು ಈಸಿ ಆಗ್ತದೆ, ಮತ್ತೆ ನಿಮಗೆ ಸಂಸ್ಕೃತವು ಈಸಿ ಆಗ್ತದೆ. ಅದು ನಿತ್ಯ ಬಳಕೆ ಶಬ್ದವಾಗಿರುತ್ತದೆ. ಹಿಂಗೆ ಹಿಂಗೆ ಹಿಂಗೆ ಕುರುವನ್ನೇವೇಹ ಇವ ಇಹ ಕರ್ಮಾಣಿ, ಕರ್ಮಾಣಿ ಏನ್ ಕರ್ಮಾಣಿ, ಈ ಕರ್ಮಾಣಿ ಶಬ್ದದ ಪ್ರಯೋಗ ಏನು ಇತ್ಯಾದಿಗಳನ್ನು ನೋಡ್ತಾ ಹೋಗ್ತೀವಿ. ಕರ್ಮಗಳು, ಕರ್ಮಗಳು ಅಂದ್ರೆ ಏನಾಯ್ತೀಗ? ಇದು ಕರ್ಮ, ಇದು ಕ್ರಿಯಾಪದ ಒಪ್ಪದೆ ಕರ್ಮಾಣಿ, ಇದು ಕ್ರಿಯಾಪದ. ಓಕೆ, ಈಗ ಇದು ಬಹುವಚನ. ಕರ್ಮಣಿ ಅಲ್ಲ, ಕರ್ಮಾಣಿ ಏನಾಗ್ತದೆ, ಇದು ಬಹುವಚನ ಆಗ್ತದೆ. ಹೀಗೆ ಒಂದೊಂದು ಐಡೆಂಟಿಫೈ ಮಾಡ್ತಾ ಹೋಗೋದು. ಸುಮ್ಮನೆ ನೀವೇನು ಅದನ್ನ ಬರ್ಕೋಬೇಕಾಗಿಲ್ಲ, ಅದ್ ನೋಟ್ ಮಾಡಿ ಇಟ್ಕೋಬೇಕಾಗಿಲ್ಲ, ಸುಮ್ಮನೆ ಗ್ಲಾನ್ಸ್ ಮಾಡ್ತಾ ಹೋಗೋದು. ಸುಮ್ಮನೆ ಕೂತಿರ್ತಾವಲ್ಲ, ತಗೊಂಡು ಗ್ಲಾನ್ಸ್ ಮಾಡೋದು. ಒಂದ್ ನಜರ್ ಹಾಕೋದು ಅವ್ರ ಮೇಲೆ. ಕಣ್ಣಾಡಿಸೋದು ಅಂತ ಹೇಳ್ತದೆ ಕನ್ನಡದವರು. ಸುಮ್ಮನೆ ಕಣ್ಣಾಡಿಸ್ತಾ ಹೋಗೋದು. ಏನಿರ್ಬೋದಪ್ಪ ಇದು? ಓಹೋ, ಈಗ ಹುಡುಕೋದು, ಐಡೆಂಟಿಫೈ ಇಟ್ಕೊಂಬೋದು, ಮನಸ್ಸಲ್ಲಿ ಇಟ್ಕೊಂಬೋದು. ಎಷ್ಟು ಉಳಿತದ ಉಳಿಲಿ, ಎಷ್ಟು ಮರೀತದ ಮರೀಲಿ, ಏನು ತೊಂದರೆ ಇಲ್ಲ. ಇವತ್ತೆ ಫಸ್ಟ್, ಇವತ್ತೆ ಫೈನಲ್ ಅಲ್ಲ, ನಾವು ಮತ್ತೆ ರೆಫರ್ ಮಾಡ್ತಾನೆ ಇರ್ತೇವಲ್ಲ, ಅವ್ರು ಮತ್ತೆ ಬರ್ತದೆ. ದಿಸ್ ಇಸ್ ದ ವೇ ಹೌ ಸಂಸ್ಕೃತ ಹ್ಯಾಸ್ ಬಿ ಸ್ಟಡೀಡ್ ಬೈ ವೇದಾಂತಿ. ವೇದಾಂತಿಗಳು ಸಂಸ್ಕೃತ ಅಧ್ಯಯನ ಹೀಗೆ ಮಾಡಬೇಕು. ಪಂಡಿತರ ಸಂಸ್ಕೃತ ಅಧ್ಯಯನ ಬೇರೆ, ಅವರ ಪಾಣಿ ಹಿಡ್ಕೊಂಡು ಕಂಠಪಾಠ ಮಾಡ್ತಾ ಹೋಗ್ತಾರೆ. ಎಲ್ಲ ಕಂಠಪಾಠ ಮಾಡ್ತಾರೆ, ಕಂಠಪಾಠನೇ ಮಾಡಬೇಕು. ಅವೇ 600 ಚಿಲ್ಲರೆ ಸೂತ್ರಗಳಿವೆ. ಒಂದೊಂದು ಸೂತ್ರನೂ ಕಂಠಪಾಠ ಮಾಡಬೇಕು. 5 ವರ್ಷ 6 ವರ್ಷ ಬೇಕು ಪೂರಾ ಪಾಣಿನಿ ಮುಗಿಸ್ಲಿಕ್ಕೆ, ಅಷ್ಟಾಧ್ಯಾಯಿ ಮುಗಿಸ್ಲಿಕ್ಕೆ 6 ವರ್ಷ ಬೇಕು. ವೇದಾಂತಕ್ಕಿಂತ ಯಾವ್ದು ಜಾಸ್ತಿ ಆಗ್ತದೆ? ಏತು ಮಾರ್ಕಾಯ ಹೇ, ಎಲ್ಲ ಕಡೆಗೆ ಇದೇ ಹೊಡೆತ ಬಿದ್ದದೆ. ಹೀಗಾಗಿ ಇವ್ರು ಏನ್ ಮಾಡ್ತಾರೆ, ಆ ಸಂಸ್ಕೃತ ಅಧ್ಯಯನ ಅದ್ರೊಳಗೇ ಉಳಿದು ಬಿಟ್ಟು, ನಮ್ಗೆ ಯಾಕೆ ಹೆಂಗ್ ಬರ್ಸೇವ, ಇನ್ನೊಬ್ರು ಚಿಂತೆ ನಾವ್ಯಾಕೆ ಮಾಡ್ಬೇಕು, ಅವ್ರ ಪ್ರಾರಬ್ಧಕ್ಕವ್ರ ಬಡವರ ಹುಟ್ಟಿ ಆದ್ರೆ ನಾವೇನ್ ಮಾಡ್ಬೇಕಾಗ್ತದೆ, ಅವ್ರಿಗಾಗಿ ನಾವ್ಯಾಕೆ ದುಡಿಬೇಕು, ಅವ್ರು ಮತಾಂತರ ಮಾಡ್ಬಿಡ್ತಾರೋ, ಮತಾಂತರ ಆದ್ರೆ ನಾವೇನ್ ಮಾಡಿದ್ದಾಗ್ತದೆ, ಅವ್ರ ಮತ ಅವ್ರು ಹೋಗಿ ಮನಸ್ಸು ಆಗಿದ್ರೆ ಅವ್ರು ಹೋಗ್ಯಾರ, ಅವ್ರು ಕರೀದ ಮನಸ್ಸು ಮಾಡ್ಯಾರ, ಕರೆದಾರ, ಇವ್ರು ಹೋಗ್ಯಾರ. ನಾವು ಯಾರು ಅಡ್ಡ ಬರ್ಲಿಕ್ಕೆ? ನೀವೇ ಹೇಳಿದ್ರಿ ಯಾರು ಸ್ವಾತಂತ್ರ್ಯತೆಯನ್ನು. ಪಾಂಡಿತ್ಯ ಪೂರ್ಣವಾದ ವಾದಗಳನ್ನು ಹಾಕಿ ಇಲ್ಲ ಆನೆಸ್ಟ್ ಹೀಗೆ ಆಗಿದೆ. ನಾವು 780 ಜನ ಸನ್ಯಾಸಿಗಳಿದ್ರು ಕೂಡ ಸಕ್ರಿಯವಾಗಿ ತೊಡಗಿದವರು 10-12 ಸನ್ಯಾಸಿಗಳು ಅಷ್ಟೇ. ಉಳಿದೆಲ್ಲ ಬ್ರಹ್ಮಜ್ಞಾನಿಗಳಾಗಿ ಪಾಣಿನಿ ಸ್ವತಃ ತಾವೇ ಪಾಣಿನಿ ಮಕ್ಕಳು ಅನ್ನೋದು ಅಲ್ಲ. ಅದ್ರ ಬಗ್ಗೆ ನಮ್ಗೆ ಒಳ್ಳೆ ಶಾಸ್ತ್ರ ಅಧ್ಯಯನ ಮಾಡಿದ್ದಾರೆ, ಪಾಣಿನಿ ಅಧ್ಯಯನ ಮಾಡುವಷ್ಟು ಸುಲಭ ಅಲ್ಲ, ಅದನ್ನು ಮಾಡಿದ್ದಾರೆ, ಪೂರ್ಣ ಗೌರವ ಇದೆ. ಬಟ್ ವೇದಾಂತಿಗಳಿಗೆ ಏನು ಬೇಕಾಗಿದೆ? ವೇದಾಂತಿಗಳಿಗೆ ಈ ಸಂಸ್ಕೃತ ಬೇಕಾಗಿದೆ. ಈ ಕಡೆಗೆ ಸಂಸ್ಕೃತ ಅಧ್ಯಯನವಾಗಿರಬೇಕು. ಅದೇ ಸಂಸ್ಕೃತ ಅಧ್ಯಯನದ ಹಿನ್ನೆಲೆಯಲ್ಲಿ ವೇದಾಂತ ಶಾಸ್ತ್ರವನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳುವುದನ್ನು ಕಲಿಬೇಕು. ಆವಾಗ ಸಂಸ್ಕೃತ ಸಹಿತವಾದ ವೇದಾಂತವು ನಿನ್ನ ಹೃದಯದಲ್ಲಿ ನಿಂತ ಅದು ಹೇಗೆ ಅನ್ನೋದು ನೀನು ಪ್ರಾಕ್ಟಿಕಲ್ ಆಗಿ ತೋರಿಸಿದೆ. ಆಯ್ತು ಮಂತ್ರ, ಏನಾಯ್ತು ಮಂತ್ರ? ಇಹ ಕರ್ಮಾಣಿ ಕುರ್ವನ್ ಏವ. ಇಹ ಈ ಜಗತ್ತಿನಲ್ಲಿ ಕರ್ಮಾಣಿ ಕುರ್ವನ್ ಇವ, ನೀನು ಮಾಡಬೇಕಾದ ಕರ್ಮಗಳನ್ನ ಕುರ್ವನ್ ಮಾಡ್ತಾನೇ ಇರು. ಎಲ್ಲಿ? ಈ ಲೋಕದಲ್ಲಿ. ಈ ಲೋಕದಲ್ಲಿ ಅವರವರು ಅಂದುಕೊಂಡಿರುವ ಅವರವರ ಜಗತ್ತಿನಲ್ಲಿ, ಅವರವರು ವಹಿಸಿಕೊಂಡಿರುವ ಅವರವರ ಜವಾಬ್ದಾರಿಗಳಲ್ಲಿ. ಎಷ್ಟು ಅರ್ಥವನ್ನು ಕೊಡ್ತೇನೆ ನೋಡಿ. ಅವರವರು ಅಂದುಕೊಂಡಿರುವ ಅವರವರ ಲೋಕದಲ್ಲಿ, ಅವರವರು ಅಂದುಕೊಂಡಿರುವ ಅವರವರು ಒಪ್ಪಿಕೊಂಡಿರುವ ಅವರವರ ಜವಾಬ್ದಾರಿಗಳಲ್ಲಿ, ಆ ಸಂದರ್ಭಕ್ಕೆ ಅನುಸರಿಸಿ, ಆ ಸಂಬಂಧಗಳಿಗೆ ಅನುಸರಿಸಿ, ಆ ಸಮಯದಲ್ಲಿ ಏನು ಮಾಡಿಕೊಂಡು ಹೋಗಬೇಕೋ ಆ ಕರ್ಮಗಳನ್ನು ಅವರು ಮಾಡಿಕೊಂಡು ಹೋಗತಕ್ಕದ್ದು. ಕುರುವನ್ನ ಕರ್ಮಾಣಿ ಕುರುವನ್ನ ಎಷ್ಟಂತ ಮಾಡ್ಬೇಕು? ಹಿಂಗೆ ಶತಗುಂ ಸಮಾಹ ಜಿಜೀವಿಷೀತ್, 100 ವರ್ಷ ಅವನು ಬಾಳಬೇಕು. ಇದು ಸಾಮಾನ್ಯವಾದ ಸರಾಸರಿ ಮನುಷ್ಯನ ವಯಸ್ಸು ಎಷ್ಟು ಅಂತೇಳಿ ಶಾಸ್ತ್ರ ನಿರ್ಧಾರ ಮಾಡಿದೆ. ಸರಾಸರಿ ಎಷ್ಟು? ಚೈನಾದ 130 ವರ್ಷ ಸರಾಸರಿ. 160 ಇದ್ದಾರ, 150 ಇದ್ದಾರ, 140 ಇದ್ದಾರ, 100 ಒಳಗೆ ಯಾರೂ ಇಲ್ಲ. ರಿಟೈರ್ಡ್ ಅನ್ನೋರು 100 ಒಳಗಿಲ್ಲ, ಎಲ್ಲ 100 ದಾಟಿದವ್ರೆ. 100 ದಾಟಿದ್ರು ಕೂಡ ಕೆಲಸ ಮಾಡ್ತಾನೆ ಅಂತ. ಹೀಗಾಗಿ ಬರೀ 20 ವರ್ಷ ಒಳಗೆ ಪೂರಾ ಚಿತ್ರವನ್ನ ಬದಲಿಸ್ಕೊಂಡ್ಬಿಡುತ್ತೆ. ಸತತವಾಗಿ ಯಾರು ಬೇಕಾದ್ರೂ ನೋಡಿ, ಎಲ್ಲರೂ ಕೆಲಸ ಮಾಡ್ತಾರೆ. 2 ರೂಪಾಯಿ 10 ರೂಪಾಯಿ ಕೆಲಸ ಆದ್ರೂ ಚಿಂತೆ ಇಲ್ಲ, ಮಾಡ್ತಾನೆ ಇರ್ತದೆ. ದ ಮೋಸ್ಟ್ ವಂಡರ್ಫುಲ್ ಗಿಫ್ಟ್ ಗಿವನ್ ಬೈ ದಿ ಕಮ್ಯುನಿಸ್ಟ್ ಕಂಟ್ರಿ. ನಾವು ಕಮ್ಯುನಿಸಂ ಅನ್ನ ಬೈತೀವಿ ನಮ್ಮ ದೇಶದೊಳಗೆ, ಆದ್ರೆ ಆ ದೇಶದೊಳಗೆ ಕಮ್ಯುನಿಸಮ್ ಇದನ್ನೆಲ್ಲ ಉದ್ಧಾರ ಮಾಡಿ. ಅದು ನನ್ನ ವಿಷಯ ಅಲ್ಲ ಈಗ. ಸೊ ಇವನು ತನಗೆ ವಹಿಸಿ ತಾನು ವಹಿಸಿಕೊಂಡು, ತನಗೆ ವಹಿಸಿದ ಅದು ಒಂದು ಪ್ರಶ್ನೆ, ತಾನು ವಹಿಸಿಕೊಂಡ ತಾನು ಒಪ್ಪಿಕೊಂಡ ಜವಾಬ್ದಾರಿಗಳು, ಈ ಜವಾಬ್ದಾರಿಗಳಲ್ಲಿ ಆ ಸಮಯದಲ್ಲಿ ಆ ಸಂದರ್ಭದಲ್ಲಿ ಅವನು ಯಾವ ಪ್ರಕಾರವಾದ ಕರ್ತವ್ಯಗಳನ್ನ ಮಾಡಬೇಕೋ ಆ ಕರ್ತವ್ಯಗಳನ್ನ ಮಾಡ್ತಾನೇ ಇರ್ಬೇಕು. ಕುರುವನ್ನೀವ ಮಾಡ್ತಾನೇ ಇರ್ಬೇಕು. ಕುರುವನ್ನೀವ ಅಂದ್ರೆ ಮಾಡ್ತಾನೇ ಇರ್ಬೇಕು. ಎಷ್ಟು ವರ್ಷ? ಶತಗುಂ ಸಮಾಹ ಅತಿಥಿ ವಿಷಯ 100 ವರ್ಷ ಬಾಳ. 100 ವರ್ಷ ಬಾಳ ಇದೆ. ಎಷ್ಟು ಚಂದದ ನೋಡಿ. ನಿಮಗೆಲ್ಲರಿಗೂ ಪ್ರಾಕ್ಟಿಕಲ್ ಉದಾಹರಣೆ, ಮಾಮಾಜಿ 102 ವರ್ಷ, ನಿಮಗೆ ರಿಟೈರ್ ಸಹಿತ ಹೋಗುದು, ರೆಸ್ಟಿಗೆ ಸಹಿತ ಹೋಗುದು, ಮತ್ತೇನ್ ಮಾಡ್ತಿರ್ತಾರೆ? ಏನೋ ಒಂದು ಮಾಡ್ತಾನೆ ಇರ್ತಾರೆ. ಒಂದು ಎಲೆ ತೆಗಿತಾರೆ, ಆ ಕಡೆಗೆ ಕಡ್ಡಿ ತೆಗಿತಾರೆ. ಏನ್ ಅವ್ರಿಗೆ ಅವ್ರಿಗೆ ಯಾರು ಕೆಲಸ ಕೊಡ್ಬೇಕಾಗಿಲ್ಲ, ಅವ್ರು ತಮ್ಮ ಕೆಲಸ ತಾವ ಹುಟ್ಟು ಹಾಕೋತಾರೆ. ಈ ಶರೀರ ಇರುತ್ತಂತ ಈ ಪ ಪಂಚಮಹಾಭೂತಗಳಿಗೆ ಸತ್ತ ಮೇಲಷ್ಟೇ ಮೀಸಲಲ್ಲ, ಜೀವಂತ ಇದ್ದಾಗ ಕೂಡ ಇದು ಯಾರಿಗೆ ಸೇರಿದ್ದು? ಪಂಚಮಹಾಭೂತ ಸೇರಿದ್ದು. ನೀನು ಎಷ್ಟೆಷ್ಟು ಕೆಲಸ ಮಾಡ್ತೀಯ ಅಷ್ಟು ಪಂಚಮಹಾಭೂತಗಳ ಋಣವನ್ನ ತೀರಿಸ್ತಾ ಇದೆ. ಈ ಕರ್ಮಗಳನ್ನು ಯಾಕೆ ಮಾಡಬೇಕು ಅಂದ್ರೆ ಋಣ ತೀರಿಸ್ಲಿಕ್ಕೆ ಕರ್ಮ ಮಾಡಬೇಕು. ಋಣ ಉಳಿಸಿಕೊಂಡು ಹೋಗೋದೇನಿದೆಯೋ ಅದೇ ಮುಂದೆ ಜನ್ಮಾಂತರಗಳಿಗೆ ಕಾರಣ. ಗುರುದೇವ ಚಿನ್ಮಯಾನಂದರು ಹೇಳ್ತಿದ್ರು, ಸಾಧು ಒಬ್ಬರ ಮನೆಯಲ್ಲಿ ಒಂದು ಲೋಟ ನೀರು ಕುಡಿದ್ಬಿಟ್ಟ ಅಂತಂದ್ರೆ, ಹಾಲು ಕುಡಿದ ಅಂತಂದ್ರೆ, ಆಯುಷ್ಯ ಪೂರ್ತಿ ಆ ಋಣವನ್ನ ಮುಟ್ಟಿಸ್ಬೇಕು. ಆಯುಷ್ಯ ಪೂರ್ತಿ ಅವರಿಗೆ ನೋವು ಮಾಡುವ ಹಕ್ಕು ಯಾರಿಗೂ ಯಾವ ಸಾಧುಗಳಿಗೂ ಇಲ್ಲ. ಹಿತವನ್ನ ಮಾಡಬಹುದು, ಆದರೆ ಅವರಿಗೆ ನೋವು ಮಾಡುವಂತಹ ಸ್ವಾತಂತ್ರ್ಯತೆ ಯಾವ ಸಾಧುವೂ ಇಲ್ಲ. ಯಾಕೆ? ನೀರು ಕುಡಿದಿರ್ತಾನೆ, ಅವರ ಮನೆಯಲ್ಲಿ ತುತ್ತ ಅನ್ನ ಉಂಡಿರ್ತಾನೆ, ಆ ಅನ್ನದ ಋಣ ಮುಟ್ಟಬೇಕು. ಅದು ಎಷ್ಟಿರ್ತದ ಋಣ? ಜೀವನ ಪೂರ್ತಿ ಅವರಿಗೆ ಯಾವ ನೋವನ್ನು ಮಾಡಬಾರ್ದು, ಒಂದು ಕಠೋರ ಶಬ್ದವನ್ನು ಬಳಸಬಾರ್ದು. ಅಕ್ಕ ಮಹಾದೇವಿ ಹೇಳಿದಂತೆ ಹೌದು, ಮನೆ ಮನೆ ತಪ್ಪದಂತೆ ಬೇಡುವಂತೆ ಮಾಡಯ್ಯ, ಬೇಡಿದೊಡೆಯ ಅನ್ನವನ್ನು ಇಕ್ಕದಂತೆ ಮಾಡಯ್ಯ, ಇಕ್ಕಿದೊಡೆ ನೆಲಕ್ಕೆ ಜಾರಿ ಬೀಳುವ ಮುಂಚೆ ಶುನಿ ಕಚ್ಚಿಕೊಂಡು ಹೋಗುವಂತೆ ಮಾಡಯ್ಯ ಚನ್ನಮಲ್ಲಿಕಾರ್ಜುನ. ಅಷ್ಟು ವಿನಯ, ಅಷ್ಟು ವಿಧೇಯತೆ, ಅಷ್ಟು ನಮ್ರತೆ ಸಾಧುಗಳಲ್ಲಿ ಶರಣರಲ್ಲಿ ಉಕ್ಕಿ ಉಕ್ಕಿ ಬರಬೇಕು. ಯಾಕೆ? ಲೋಕ ನೀರು ಕುಡಿದಿತ್ತು. ಇದಕ್ಕೆ ಇಷ್ಟಂದ್ರ ಇನ್ ನಾವ್ ಇನ್ ಎಷ್ಟೆಷ್ಟು ಮಂದಿಯಿಂದ ಏನೇನ್ ತಗೊಂಡಿವಿ? ಕುರುವನ್ನೇ ಬೇಗ ಮಾಡ್ತಾ ಇರು, ಮಾಡ್ತಾ ಇರು. ಚೈನಾದಲ್ಲಿ ಎಲ್ರು ಹಿಂಗೆ ನೋಡಿ, ಮಮಾಜ್ ಹೆಂಗ್ ನೋಡ್ತೀನಿ ಮಮಾಜಿನ ಹಿಂಗೆ, ಪ್ರತಿಯೊಬ್ರು ಹಿಂಗೆ. ಚೈನಾದ ಎಲ್ಲರು ಸತತವಾಗಿ ಕೆಲಸ ಮಾಡ್ತಾರೆ, ಸತತವಾಗಿ ಮಾಡಪ್ಪ. ಸರ್ಕಾರ ಅವರಿಗೆ 100, 200, 500 ಅವರ ವಯಸ್ಸಿಗೆ ತಕ್ಕಂತೆ ಕೊಡ್ತಾ ಇರ್ತಾರೆ, ಅವ್ರ ಕೆಲಸಕ್ಕೆ ತಕ್ಕಂತೆ ಕೊಡ್ತಾ ಇರ್ತಾರೆ. ಟೈಮ್ ಅಂದ್ರೆ ಟೈಮ್ ಪರ್ಫೆಕ್ಟ್, ಅದರೊಳಗೆ ಶಿಸ್ತು, ಅದರೊಳಗೆ ಕಮಿಟ್ಮೆಂಟ್. ಚಲ್ತಾ ಹೈ ಚಲ್ತಾ ಹೈ ಕುಚ್ಚಿ ನೈ ಚಲ್ತಾ ಹೈ ಎಲ್ಲ ಪೈಜಮಾ ಥಿಂಕಿಂಗು, ಪೈಜಮಾ ಟೈಮಿಂಗು, ಪೈಜಮಾ ಫಿಲಾಸಫಿ, ಪೈಜಮಾ ಸೈಕಾಲಜಿ. ಪೈಜಮಾ ಬರುತ್ತದೆ ಲೂಸ್ ಲೂಸ್, ಪೈಜಮಾ ಊಟ. ಈಗ ಎಂತ ಊಟ ಅಂತ ಪೈಜಮಾ ಊಟ. ಹುಡುಗರು ಕೆಲವು ಕೂತಿರ್ತಾವ ನೋಡ್ರಿ, ಹಿಂಗ ಹಿಂಗ ಅರ್ಧ ಹಾಕುತ್ತ, ಎರಡೆರಡು ಆಗಲ್ ಹಾಕೋತಾವ ಅವೆಲ್ಲ ಅಂತ ಮಕ್ಕಳು. ಕೆಲವು ಪೈಜಮಾ ಊಟ ಅಂತ ಹೋಲ್ ಲೈಫ್ ಸ್ಟೈಲ್ ಹ್ಯಾಸ್ ಬಿಕಮ್ ಪೈಜಮ. ಈ ಕಡೆಗೆ ಪಂಚೆ ಅಷ್ಟು ಲೂಸು ಅಲ್ಲ, ಈ ಕಡೆಗೆ ಪ್ಯಾಂಟ್ನ ಅಷ್ಟು ಟೈಟು ಅಲ್ಲ, ಅರ್ಧ ಪ್ಯಾಂಟು ಅರ್ಧ ಪಂಚೆ, ಅದಕ್ಕೇನಂತ ಕುರುವನ್ನೇವೇಹ ಕರ್ಮಾಣಿ ಶತಗುಂ ಸಮಾಹಾಸಿ ಜೀವಿಷೇತ. 100 ವರ್ಷ ಬಾಳಪ್ಪ ಉಪನಿಷತ್ತು ಏನ್ ಮಾಡ್ತದೆ? ಆಶೀರ್ವಾದ ಮಾಡ್ತದೆ. ಯಾರಿಗೆ? ಯಾರು ಆತ್ಮನಿಷ್ಠೆಗೆ ಅಶಕ್ತರಾಗಿದ್ದಾರೋ, ಯಾರು ಈಶನಾತ್ರಯಗಳನ್ನು ತ್ಯಾಗ ಮಾಡುವುದರಲ್ಲಿ ಅಶಕ್ತರಾಗಿದ್ದಾರೋ, ಯಾರು ಅಮೃತತ್ವವನ್ನು ಪ್ರಾಪ್ತಿ ಮಾಡ್ಕೋಬೇಕು ಅನ್ನುವಂತಹ ಉತ್ಸಾಹವನ್ನ ಹೊಂದದೇ ಇದ್ದವರಾಗಿದ್ದಾರೋ, ಅವರಿಗೆ ಮಾರ್ಗದರ್ಶನ ಏನು ಅಂತ ಹೇಳಿದ್ರೆ, ನಾವು ಇನ್ನೇನ್ ತಾನೇ ಮಾರ್ಗದರ್ಶನ ಮಾಡಿ ಬರ್ತದೆ, ಹೋಗು ನೀನು ಈ ಪ್ರಕಾರವಾಗಿ ಕರ್ಮದಲ್ಲಿ ತೊಡಗು. ಆದರೆ ನೀನು ಕರ್ಮದಲ್ಲಿ ತೊಡಗುವಾಗ ಈಶ್ವರ ಭಾವನೆ ಇಟ್ಟು, ಅದು ಒಂದೇ ಒಂದು ಶಬ್ದ ನೆಲೆಸಿತ್ತು. ನೀ ವ್ಯಾಪಾರಿ ಆಗ್ತೀಯೋ, ನೀನು ಇಂಜಿನಿಯರ್ ಆಗ್ತೀಯೋ, ನೀ ಲಾಯರ್ ಆಗ್ತೀಯೋ, ನೀನು ವ್ಯವಹಾರ ಮಾಡ್ತೀಯೋ, ನೀ ರೈತಾಪಿ ಮಾಡ್ತೀಯೋ, ನೀನು ಕೃಷಿ ಮಾಡ್ತೀಯೋ, ವ್ಯವಸಾಯ ಮಾಡ್ತೀಯೋ, ತೋಟ ಮಾಡ್ತೀಯೋ, ಮನೆ ಕಟ್ತೀಯೋ, ಅರೆ ಎಷ್ಟು ಪ್ರೊಫೆಷನಲ್ ಕಂಪ್ಯೂಟರ್ ಮಾಡ್ತೀಯೋ, ಯಾರು ವಿಜ್ಞಾನಿ ಆಗ್ತೀಯೋ, ಈ ಯಾವತ್ತೇ ಕರ್ಮದ ತೊಡಗಪ್ಪ A to Z. ಅಷ್ಟು ಕರ್ಮಗಳು ತೊಡೆದಾಗ್ಯೂ ಕೂಡ, ಸತತವಾಗಿ ಕರ್ಮವನ್ನು ನೀನು ಮಾಡ್ತಾ ಇದ್ದಾಗ್ಯೂ ಕೂಡ ಆ ಕರ್ಮದಲ್ಲಿ ಈಶ್ವರ ಭಾವನೆ ಇತ್ತು. ಹೊರತುಪಡಿಸಿದರೆ ಈಗ ಮತ್ತೆ ಮತ್ತೆ ನೋಡಿದ್ವಿ ಎರಡನೇ ಸಾಲು, ತ್ವಯಿ ನಿನಗೆ ಏವಂ ಅನ್ಯಥಾ ಇತಃ ನ ಅಸ್ತಿ. ನಿನಗೆ ಇದನ್ನ ಇದು ಒಂದು ಮಾರ್ಗ ಹೊರತುಪಡಿಸಿದ್ದಾದರೆ ಅನ್ಯಥಾ ಬೇರೆ ಯಾವ ಮಾರ್ಗವೂ ಇಲ್ಲ. ಯಾವ ಮಾರ್ಗ ಹೊರತುಪಡಿಸಿದ್ದಾದರೆ ಈಶ್ವರ ಭಾವದಿಂದ ನೀನು ವಹಿಸಿಕೊಂಡಿರುವ ಕರ್ಮಗಳನ್ನು ಯಾರು ಒತ್ತಾಯ ಮಾಡುವುದಿಲ್ಲ. ನೀನು ಈಡಾಗ್ತೀಯ, ನೀನು ಒತ್ತಾಯ ಮಾಡಿಸಿಕೊಳ್ತೀಯ. ಒಂದು ವೇಳೆ ನಿನ್ನ ಕರ್ಮಗಳನ್ನ ನೀನು ಆತ್ಮಸಾಕ್ಷಿಯಾಗಿ ನೀನೇ ಆಯ್ದುಕೊಳ್ಳುತ್ತೀಯ, ಆದರೆ ಅದರ ಎಲ್ಲ ಆಗು ಹೋಗುಗಳಿಗೆ ಯಾರು ಜವಾಬ್ದಾರಿ ಆಗ್ತಾರೆ? ನಾನೇ ಜವಾಬ್ದಾರಿ. ನಾವು ಹಾಗೆ ಕರ್ಮಗಳನ್ನ ಆರಿಸಿಕೊಳ್ಳೋದೇ ಇಲ್ಲ. ನಾವು ಯಾವಾಗ ಏನ್ ಮಾಡ್ತೀವಿ, ಒಬ್ರು ಯಾರು ಹೇಳಬೇಕು ಅಂತಾರೆ, ಆವಾಗ ಆಗು ಹೋಗುಗಳ ಜವಾಬ್ದಾರಿ ಯಾರ ಮೇಲೆ ಹಾಕ್ಬಿಡ್ತೀವಿ? ಇಲ್ಲವಲ್ಲ, ನಮ್ಗೇನು ಗೊತ್ತು? ಅವ್ರು ಹೇಳಿದ್ರು ಹಾಗೆ ಎಲ್ಲ ಜವಾಬ್ದಾರಿಗಳನ್ನು ಹೀಗೆ ಇನ್ನೊಬ್ಬರ ಮೇಲೆ ಇನ್ನೊಬ್ಬರ ಮೇಲೆ ಇನ್ನೊಬ್ಬರ ಮೇಲೆ ದಾಸಿದ್ದೆ ಆದ್ರೆ ರಥ ನಡೆಯೋದು ಹೇಗೆ? ಸಂಸಾರ ಎನ್ನುವ ರಥ ನಡಿಬೇಕಾದ್ರೆ ಮಾರ್ಗದರ್ಶನ ತಗೊಂಬಣಂತೆ, ಇನ್ನೊಬ್ಬರ ಆರ್ಡರನ್ನು ಸ್ವೀಕಾರ ಮಾಡೋಣಂತೆ. ಆದ್ರೆ ಅವ್ರು ಏನು ಹೇಳಿರ್ತಾರೋ ಅದನ್ನ ಅಲ್ಟಿಮೇಟ್ಲಿ ಯಾರು ಒಪ್ಕೋಬೇಕು? ಆ ನಾನು ಏನು ಒಪ್ಕೋತೀನಿ ಅದನ್ನ ಆತ್ಮಸಾಕ್ಷಿಯಾಗಿ ಒಪ್ಕೊಂಡಿದ್ದೇನೋ ಅಥವಾ ನೆಪಕ್ಕೆ ಮಾತ್ರ ಒಪ್ಕೊಂಡಿದ್ದೇನೋ? ಆತ್ಮಸಾಕ್ಷಿಯಾಗಿ ಒಪ್ಕೊಂಡಿದ್ದಾದ್ರೆ ಅದರ ಆಗು ಹೋಗುಗಳು ಇನ್ನೊಬ್ಬರನ್ನು ತೋರಿಸೋ ಅವಶ್ಯಕತೆ ಇಲ್ಲ. ಯು ಶುಡ್ ಬಿ ಆನ್ಸರೇಬಲ್ ಟು ದಟ್. ಅದು ಏನೇ ಇರಲಿ, ಅದು ಅದ್ರ ಬಗ್ಗೆ ನೀನೇ ಉತ್ತರ ಕೊಡ್ಬೇಕು. ಅವ್ರು ಹಂಗ ಮಾಡಿದ್ರೆ ನಾ ಹಿಂಗ್ ಮಾಡ್ತಿದ್ದಿಲ್ಲ, ಅವ್ರು ಹಂಗ ಮಾಡಿದ್ರಿಂದ ನಮಗೆ ಹಿಂಗಾದು, ಇವೆಲ್ಲ ಸುತ್ತಿ ಬಳಸಿ ಉತ್ತರಗಳವಲ್ಲ, ಇದು ವರ್ಕೌಟ್ ಆಗೋದಿಲ್ಲ. ನಮ್ಮ ದೇಶದ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಇದೇ ಕ್ಯಾನ್ಸರ್ ಇದು ಪ್ರತಿಯೊಂದು ಕ್ಷೇತ್ರದಲ್ಲಿ. ಹೌದಲ್ಲ, ಅದು ಆಶ್ರಮ ಅಂತಲ್ಲ, ಆಫೀಸ್ ಅಂತಲ್ಲ, ಅಥವಾ ಯಾವುದು ಗವರ್ಮೆಂಟ್ ಆಫೀಸ್ ಅಂತಲ್ಲ, ಮೆಡಿಕಲ್ ಕ್ಷೇತ್ರ ಅಂತಲ್ಲ, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಬರೀ ದಾಟ್ಸೋದು ನನ್ನ ಮೇಲೆ ಬೀಳಬಾರ್ದು ಅಲ್ಲಿ ಹೋಗಿ. ಯಾಕೆ ಹಿಂಗೆ ಮಾಡ್ತಾರೆ? ಆ ಜವಾಬ್ದಾರಿ ಒಪ್ಕೊಳ್ಳುವಾಗ ಆತ್ಮಸಾಕ್ಷಿಯಾಗಿ ಒಪ್ಕೊಳ್ಳೋದಿಲ್ಲ, ನೆಪಕ್ಕೆ ಒಪ್ಕೊಳ್ತಾರೆ, ಹೇಳಬೇಕು ಇದು ನನ್ನ ಕಣ್ಣು ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ನನಗೆ ವಹಿಸ್ಕೊಡ್ಬೇಡ್ರಿ, ಇವ್ರಿ ಮತ್ತೆ ಯಾರು ಹೇಳ್ತಾರೆ ಹೇಳಿ, ನನ್ನ ಕಣ್ಣು ಆಗೋದನ್ನು ವಹಿಸಿದ್ದಾದ್ರೆ ಆ ಜವಾಬ್ದಾರಿ ನಾನೇ ತಗೋತೀನಿ. ಹೀಗೆ ಓಪನ್ ಆಗಿ ಡಿಸ್ಕಸ್ ಮಾಡ್ಬೇಕು ಯಾರೇ ಆಗಲಿ. ಇವನೊಬ್ಬ ರೈತನು ಕೂಡ ತಾನು ಯಾರೋ ಯಾರೋ ಹತ್ತಿ ಬೀಜ ಬಿತ್ತಾರ ಅಂತ ತಾನು ಹತ್ತಿ ಬೀಜ ಬಿತ್ತದ, ಯಾರೋ ಟೊಮೆಟೊ ಬೆಳೀತಾರ ಅಂತ ತಾನು ಟೊಮೆಟೊ ಬೆಳೆದ, ಅವ ಟ್ರಕ್ ಗಟ್ಟಲೆ ಟೊಮೆಟೊ ತಗೊಂಡು ಹೋಗಿ ಗಟ್ಟರ್ಗೆ ಹಾಕೋದು, ಚರಂಡಿ ಹಾಕೋದು. ವೈ ಡೂ ದೇ ಡೂ ದಟ್? ನಿನಗೆ ನಿನ್ನದೇ ಆದಂತ ಥಿಂಕಿಂಗ್ ಇಲ್ವೇ, ನಿನ್ ನಿನ್ನದೇ ಆದಂತ ಬುದ್ಧಿ ಇಲ್ವೇ? ಆಮೇಲೆ ಸರ್ಕಾರಕ್ಕೂ ಗೋಳು ಹಾಕೊಂಬೋದು, ಸರ್ಕಾರ ಹೀಗೆ ಮಾಡ್ತು, ಸರ್ಕಾರ ಹಾಗೆ ಮಾಡ್ತು, ಬೆಲೆಯನ್ನು ಇಳಿಸ್ತಾ ಇಲ್ಲ, ಬೆಲೆಯನ್ನ ಇಳಿಸಿಬಿಟ್ಟಿದ್ದಾರೆ, ಅದ ಮೇಲೆ ಕಂಟ್ರೋಲ್ ಇಲ್ಲ. ಯಾರ ಮೇಲೆ ಆರೋಪ? ನಿನಗೆ ಯಾವ ಟ್ರಕ್ ಗಡ್ಡೆ ಬೆಳಿ ಅಂತ ಹೇಳ್ದ? ಡಿಮಾಂಡ್ ಕಡಿಮೆ ಇದ್ದು ಸಪ್ಲೈ ಜಾಸ್ತಿ ಇದ್ದಾಗ ಬೆಲೆ ಕಡಿಮೆ ಆಗ್ತದೆ, ಜಾಸ್ತಿ ಆಗ್ತದೆ, ಕಡಿಮೆ ಆಗ್ತದೆ. ಹೌದಾ? ಈಗ ಬೆಲೆ ಕುಸಿತು ಅಂದ್ರೆ ಇವನು ರೈತ ಅಂತ ನನ್ನ ರಾಷ್ಟ್ರ, ನಿನಗೆ ಯಾವ ಟ್ರಕ್ ಕಟ್ಟಲೆ ಬೆಳೆ ಅಂತಂದ? ಈಗ ನಾಲ್ಕು ಎಕರೆ, ಒಂದ್ ಎಕರೆ ಟೊಮೆಟೊ ಹಾಕು, ಒಂದ್ ಎಕರೆ ಬಟಾಟೆ ಹಾಕು, ಒಂದ್ ಎಕರೆ ಸೌತೆ ಹಾಕು, ಇನ್ನೊಂದ್ ಎಕರೆ ಮತ್ತೊಂದು ಹಾಕು, ಸಮಾಂತರವಾಗಿ ಜೀವನ ಮಾಡು, ಸಮಾಂತರವಾಗಿ ಸಪ್ಲೈ ಮಾಡು. ನಾನು ಉದಾಹರಣೆಗಳನ್ನು ಕೊಡ್ತಾ ಇದ್ದೇನೆ, ಪ್ರತಿ ಸಣ್ಣ ಕ್ಷೇತ್ರದಲ್ಲಿ ಕೂಡ ನಾವು ಹಾಗೆ ನಮ್ಮ ಆತ್ಮತನವನ್ನು ಕಳ್ಕೊಂಡಿದ್ವಿ. ಅವ್ರು ಅದನ್ನ ಹೇಳ್ದು, ಅವ್ರು ಇಷ್ಟ ಹೇಳ್ತಾರೆ, ನೀ ಕರ್ಮ ಮಾಡ್ಕೊಂಡು ಹೋಗೋದು ಅನಿವಾರ್ಯ, ನೀ ಮಾಡ್ಕೊಂಡು ಹೋಗ್ಲೇಬೇಕು. ಕುರುವನ್ನಿ ಇವರು ಇಹ ಇಹ ಅಂದ್ರೆ ಅಸ್ಮಿನ್ ಲೋಕಿ, ಯಾವಾಗ ಯಾವಾಗ ಇಹ ಅನ್ನೋ ಶಬ್ದ ಬರ್ತದೆ ಅವಾಗ ನೀವು ಅದನ್ನ ಮುಂದೆ ಇಮ್ಮಿಡಿಯೇಟ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೋಬೇಕು. ಅಸ್ಮಿನ್ ಲೋಕಿ, ಅಸ್ಮಿನ್ ಲೋಕಿ ಅಂದ್ರೆ ಏನು? ಈ ಲೋಕದಲ್ಲಿ, ಈ ಜಗತ್ತಿನಲ್ಲಿ. ಈ ಜಗತ್ತು ಅಂದ್ರೆ ಏನು? ಅವರವರು ಆಯ್ದುಕೊಂಡಿರುವ ಜಗತ್ತಿನಲ್ಲಿ. ಶಬ್ದಗಳನ್ನ ಹೀಗೆ ಇಂಟರ್ಪ್ರಿಟ್ ಮಾಡ್ತಾ ಹೋಗುದು. ಕೊನೆಗೆ ಎಲ್ಲಿವರೆಗೂ ಅಂತಂದ್ರೆ, ನಮ್ಮ ಸಾರ್ವತ್ರಿಕ ಅನುಭವದಲ್ಲಿ ಒಪ್ಪು ತನಕ ಅದನ್ನು ವ್ಯಾಖ್ಯಾನ ಮಾಡ್ತಾ ಹೋಗ. ಅಸ್ಮಿನ್ ಲೋಕೆ ಇಹ ಅಂದ್ರೆ ಅಸ್ಮಿನ್ ಲೋಕೆ, ಅಸ್ಮಿನ್ ಲೋಕೆ ಅಂದ್ರೆ ಈ ಜಗತ್ತಿನಲ್ಲಿ. ಈ ಜಗತ್ತು ಅಂದ್ರೆ ಅವರವರು ಒಪ್ಪಿಕೊಂಡಿರುವ ಜವಾಬ್ದಾರಿಯುತವಾದ ಕ್ಷೇತ್ರದಲ್ಲಿ ಏನ್ ಮಾಡ್ಬೇಕು? ಕರ್ಮಾಣಿ ಕುರ್ವನ್, ಕರ್ಮಗಳನ್ನು ಮಾಡ್ಕೊಂಡು ಹೋಗ್ಬೇಕು. ಏನ್ ಕರ್ಮಗಳು? ಆ ಜವಾಬ್ದಾರಿಗೆ ತಕ್ಕಂತೆ, ಆ ಜವಾಬ್ದಾರಿ ಇದ್ರೂ ಕೂಡ ಸಂದರ್ಭಾನುಸಾರವಾಗಿ ಆ ಜವಾಬ್ದಾರಿಗಳಲ್ಲಿ ಎ ಬಿ ಸಿ ಡಿ ಅಂತ ಬೇರೆ ಬೇರೆ ಕರ್ಮಗಳಿರುತ್ತವೆ. ನಾನು ಅಡ್ಮಿನಿಸ್ಟ್ರೇಷನ್ ಮಾತಾಡ್ಲಿಕ್ಕೇನೋ ನನಗೂ ಅರ್ಥ ಆಗ್ತಾನೆ. ವ್ಯವಹಾರ ನಾನು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಕುರುವ ನೀವ ನನ್ನ ಜವಾಬ್ದಾರಿ ಏನಪ್ಪಾ? ನನ್ನ ಜವಾಬ್ದಾರಿ ಬಂದವರಿಗೆ ನಾನು ಸ್ವಾಗತ ಮಾಡಿ ಊಟಕ್ಕೆ ಕೂರಿಸೋದು. ಅಂದ್ರೆ ಆತಿಥ್ಯದ ಕ್ಷೇತ್ರದ ನನ್ನ ಜವಾಬ್ದಾರಿ ಇದೆ. ಈಗ ಆತಿಥ್ಯ ಕ್ಷೇತ್ರದ ಜವಾಬ್ದಾರಿ ಇದೆ ಅಂತೇಳಿ ಬಂದವರು ಹೇಳ್ಕೊಂಡೋಗಿ ಮೊಟ್ಟ ಮೊದಲು ಊಟ ಕೊಡಿಸೋದಾಗುದಿಲ್ಲ. ಅಲ್ಲ, ಅಲ್ಲಿ ಮೊಟ್ಟ ಮೊದಲಿಗೆ ಒಂದು ಎ ಬಿ ಸಿ ಡಿ ಅಂತ ಇರ್ತದೆ. ಎ ಅಂದ್ರೆ ಏನು ಅಂದ್ರೆ ಬಂದವರಿಗೆ ನಮಸ್ತೆ, ಒಂದು ಸ್ಮೈಲ್, ಇದು ಎ. ಬಿ, ದಯವಿಟ್ಟು ಬನ್ನಿ, ಕೈ ಕಾಲು ತೊಳ್ಕೊಳ್ಳಿ. ಬಿ ಸಿ, ಬನ್ನಿ, ನಿಮಗೆ ಮೇಲ್ ಕೊಡ್ಬೇಕಾಗಿದೆಯೋ ಕೆಳಕ್ಕೆ ಕೊಡ್ಬೇಕಾಗಿದೆ, ಮೇಲ್ ಕೊಡ್ಲಿಕ್ಕೆ ವ್ಯವಸ್ಥೆ ಇದೆ, ಕೆಳಕ್ಕೆ ಕೊಡ್ಬೇಕು. ಡಿ, ತಟ್ಟೆ ನಾವೇ ತಂದು ಕೊಡ್ತೇವೆ. ಇಲ್ಲ, ನೀವು ಎಲ್ಲರಂತೆ ನೀವು ತಟ್ಟೆ ತಗೋಬಹುದು, ತಟ್ಟೆ ತಗೊಂಡು ಲೈನ್ನಲ್ಲಿ ಬರ್ಬಹುದು. ಹೀಗೆ ಎ ಬಿ ಸಿ ಡಿ ಇ ಅವು ಆ ಸಂದರ್ಭಕ್ಕೆ ತಕ್ಕಂತೆ ಜವಾಬ್ದಾರಿಗಳು ಏನಾಗ್ತವೆ, ಅಲ್ಲಿ ಕರ್ಮಗಳು ಬದಲಾಗ್ತವೆ. ಜವಾಬ್ದಾರಿ ಒಂದೇ ಇರುತ್ತೆ, ಯಾರ ಮೇಲೂ ದಾಟ್ಸೋದಲ್ಲ. ಈ ಪ್ರಕಾರ ಶತಗುಂ ಸಮಾಹ, ಅದಕ್ಕೆ ಶತಾಯುಷಿ ಭವ ಅಂತೇಳಿ ನಮ್ಮ ಶಾಸ್ತ್ರಗಳು ಏನ್ ಮಾಡ್ತವೆ? ಒಂದು ಏನು, ಒಂದು ವಯಸ್ಸನ್ನ, ಸರಾಸರಿ ಒಂದು ವಯಸ್ಸನ್ನ ಫಿಕ್ಸ್ ಮಾಡಿದ್ದಾರೆ. ನೀನು 100 ವರ್ಷ ಪಾಳಪ್ಪ. ಭಾಷ್ಯ ನೋಡ್ಕೊಳ್ಳಿ, ಕುರುವನ್ನೇಹ ಕುರುವನ್ನೇವ ಇಹ ನಿರ್ವರ್ತವನ್ ನಿರ್ವರ್ತಯನ್ ಇವ ಕರ್ಮಾಣಿ ಅಗ್ನಿಹೋತ್ರಾದೀನಿ ಜಿಜೀವಿಷೇತ ಜೀವಿತಂ ಇಚ್ಛೇತಂ. ಈಗ ನಿಮ್ಮಲ್ಲಿ ಏನ್ ಪ್ರಿಂಟ್ ಇದೆ? ಹಾ, ತೆಗಿರೋ ತೆಗಿರಿ. ನಿಮ್ಮ ಹತ್ರ ಹೆಂಗಿದೆ? ಶತಂ ಅಂತಿದೆಯಾ? ಜೀವಿತಂ ಇಚ್ಛೇತ ಶತಂ ಶತ ಸಂಖ್ಯಾಕಾಹ. ಕರೆಕ್ಟ್, ಅದು ಕರೆಕ್ಟ್ ಅಲ್ಲೇ ಅಲ್ಲೇ. ಜೀವಿತಂ ಇಚ್ಛೇತ್ ಶತಂ ಮೊದಲ, ಇಚ್ಛೇತ ಸಂಧಿ ಬಿಡಿಸ್ಬೇಕು. ಇಚ್ಛೇತ ಶತಂ ಶತ ಸಂಖ್ಯಾಕಾಹ ಜೀವಿತಂ ಇಚ್ಛೇತ ಶತಂ ಶತ ಸಂಖ್ಯಾಕಾಹ ಸಮಾಹ ಸಂವತ್ಸರ. ಇಹ ಕುರುವನ್ನೀವ, ವಾಟ್ ಇಸ್ ದಿಸ್ ಕುರುವನ್ನೀವ? ನಿರ್ವರ್ತಯನ್ ಇವ, ನಿರ್ವರ್ತಯನ್ ಇವ, ನಿನಗೆ ಒದಗಿ ಬಂದಿರುವ ಕರ್ಮವನ್ನ ನೀನು ನೆರವೇರಿಸಿಕೊಂಡು ಹೋಗ್ತಾ ಇರಿ. ಒದಗಿ ಬರೋದು ಅಂದ್ರೆ ಪ್ರಸಂಗಾವಧಾನವಾಗಿ ನಾವು ಸಾಮೂಹಿಕವಾಗಿ ನಿರ್ಣಯ ತಗೊಂಡು ಕೆಲಸಗಳನ್ನು ಒಪ್ಕೋತೀವಿ, ಅದು ಒದಗಿ ಬರೋದು. ಇನ್ನು ನಾವು ನಮ್ಮಷ್ಟಕ್ಕೆ ವಿಚಾರ ಮಾಡಿ ನಮ್ಮದೇ ಆದಂತ ಕೋರ್ಸ್ ಆಫ್ ಆಕ್ಷನ್, ಯಾವ ಕರ್ಮವನ್ನು ಯಾವಾಗ ಹೇಗೆ ಮಾಡಬೇಕು ಅನ್ನೋದನ್ನು ನಾವೇ ತಗೋತೀವಿ. ಒಬ್ಬರಿಂದ ವಹಿಸಲ್ಪಟ್ಟಂತಹದ್ದು, ಒಬ್ಬರಿಂದ ನಮ್ಮಿಂದ ಸ್ವಯಂ ನಿರ್ಣಯಿಸಲ್ಪಟ್ಟಂತಹದ್ದು. ಎರಡು ವೆರೈಟೀಸ್ ಆಫ್ ಕರ್ಮ ಇದೆ. ಒಬ್ಬರು ವಹಿಸಿದಂತಹ ಕರ್ಮ ಒಂದು, ನಮ್ಮಿಂದಾಗಿ ನಿರ್ಣಯಿಸಲ್ಪಟ್ಟಂತಹ ಕರ್ಮ. ಈ ಎರಡು ಕರ್ಮಗಳನ್ನು ನಾವೇನು ಹೇಳಿದ್ದೇವೆ, ಅವುಗಳನ್ನ ನಿರ್ವರ್ತಯನ್ ಇವ, ಅವುಗಳನ್ನು ನಿರ್ವಹಿಸಿಕೊಂಡು ಹೋಗು. ಕನ್ನಡದಲ್ಲಿ ಶಬ್ದ ಇದೆ ನೋಡಿ, ನಿರ್ವರ್ತಯನ್. ನಿರ್ವರ್ತಯನ್ ಕನ್ನಡದಲ್ಲಿ ನಿರ್ವಹಿಸಿಕೊಂಡು ಹೋಗು. ಏನು ಕರ್ಮಗಳು? ನಾವೀಗ ಶಾಸ್ತ್ರೀಯವಾಗಿ ವಿಚಾರ ಮಾಡಬೇಕು, ವ್ಯಾವಹಾರಿಕವಾಗಿ ವಿಚಾರ ಮಾಡಬೇಕು. ಶಾಸ್ತ್ರೀಯವಾಗಿ ವಿಚಾರ ಮಾಡಿದ್ರೆ ಈಗಿನ ಕಾಲಕ್ಕೆ ಶಾಸ್ತ್ರೀಯವಾದ ಕರ್ಮಗಳು ಸಾಕಷ್ಟು ಡೈಲ್ಯೂಟ್ ಆಗಿ ಹೋಗುತ್ತವೆ, ಮತ್ತು ಎಲ್ಲ ಅವು ನಿಂತು ಹೋಗ್ಬಿಟ್ಟು ನಷ್ಟವಾಗಿವೆ ಅಂತ ಹೇಳಿದ್ರೆ ಸ್ವಲ್ಪ ಮನಸ್ಸಿಗೆ ನೋವಾಗ್ತದೆ. ಅವು ನಿಂತು ಹೋಗ್ಬಿಟ್ಟು, ಅವು ಏನು ಸತ್ತಿಲ್ಲ, ಅವ ಜನ ಯಾರು ಅವುಗಳನ್ನ ಅನುಸರಿಸೋದಿಲ್ಲ, ಹೌದೋ ಅಂತ ತಿಳ್ಕೊಂಡು ಅವನು ಕರ್ಮದಲ್ಲೇ ತೊಡಗಿಲ್ಲ ಅಂತ ಇಲ್ಲ, ಅದು ಕರ್ಮ ತೊಡಗಿದ್ದ. ಸೊ ಎರಡೂ ರೀತಿಯಲ್ಲಿ ವಿಚಾರ ಮಾಡಬೇಕು, ಏನು ಒಂದು ಶಾಸ್ತ್ರೀಯವಾಗಿ, ಇನ್ನೊಂದು ವ್ಯಾವಹಾರಿಕವಾಗಿ. ಓಕೆ, ನಿರ್ವರ್ತನವ ಏನು ಕರ್ಮಾಣಿ, ಅವನು ಒಪ್ಪಿಕೊಂಡ ಕರ್ಮಗಳನ್ನ ಕುರುವ ನೀವ ಮಾಡಿಕೊಂಡು ಹೋಗಬೇಕು. ಏನು ಕರ್ಮಗಳನ್ನು ಒಪ್ಪಿಕೊಳ್ತಾನ ಅವನು? ಅಗ್ನಿಹೋತ್ರಾದೀನಿ. ಇದು ಯಾವ ಕರ್ಮ? ಇದು ಶಾಸ್ತ್ರೀಯವಾದ ಕರ್ಮ. ಅಗ್ನಿಹೋತ್ರಾದೀನಿ ನೋಡಿ ಎಷ್ಟು ಸುಂದರವಾಗಿ ಆಗಿನ ಕಾಲ ಇತ್ತು ಅನ್ನೋದಕ್ಕೆ ಉದಾಹರಣೆ ಕೊಡ್ತೀವಿ. ಎಷ್ಟು ಕಾಂಟೆಂಪ್ರೇಟಿವ್ ಇತ್ತು, ಎಷ್ಟು ರಿಲ್ಯಾಕ್ಸಿಂಗ್ ಇತ್ತು ಆಗಿನ ಜೀವನ. ಈಗ ತಗೊಳ್ಳಿ, 30 ವರ್ಷದ ಹಿಂದೆ ನಾವು ಹೆಂಗ್ ರಿಲ್ಯಾಕ್ಸ್ ಆಗಿರ್ತಿದ್ವಿ, 50 ವರ್ಷಗಳ ಹಿಂದೆ ನಾವು ಎಷ್ಟು ರಿಲ್ಯಾಕ್ಸ್ ಆಗಿರ್ತಿದ್ವಿ, ಈಗ ನಾವು ಹೇಗಿದ್ದೀವಿ? ಇನ್ನು 10 ವರ್ಷದ ನಂತರ ಬುಲೆಟ್ ಟ್ರೈನ್ ಬಂದಾಗ ಮುಗದೇ ಹೋಯ್ತು. 300 ಕಿಲೋಮೀಟರ್ ಸ್ಪೀಡ್, ಕಲ್ಪನಾ ಕೂಡ ಮಾಡ್ಲಿಕ್ಕಾಗುವುದಿಲ್ಲ. ಇಲ್ಲಿ ಕೂತ್ರೆ ಒಂದು ತಾಸ್ನೋ ಬೆಂಗಳೂರು, ವಿಮಾನ ಹೋಗ್ತಾವ ಒಂದು ತಾಸ್ನೋ ಬೆಂಗಳೂರು ಇಲ್ಲ. ಆ ವಿಮಾನಕ್ಕೆ ಹೋಗಿ ಕಷ್ಟ ಇದೆ, ಯಾಕಂದ್ರೆ ವಿಮಾನಕ್ಕೆ ಹೋದ್ಮೇಲೆ ಆಮೇಲೆ ಅಲ್ಲಿಂದ ಸಿಟಿಗೆ ಹೋಗ್ಲಿಕ್ಕೆ ಒಂದು ಗಂಟೆ ಬೇಕು. ಇದು ಹಂಗಲ್ಲ, ನೀ ಸಿಟಿಯಿಂದ ಸಿಟಿಗೆ ಹೋಗಿ ಹೋಗ್ಬಿಡ್ತೀವಿ ಒಂದೇ ತಾಸು, ಹುಬ್ಬಳ್ಳಿಯಿಂದ ಬೆಂಗಳೂರು ಒಂದ್ ತಾಸು. ಕಲ್ಪನೆ ಮಾಡಿಕೊಂಡು ಎಷ್ಟು ಟೆನ್ಷನ್ ಇರ್ತದೆ, ಏನಾದ್ರೆ ಆಕ್ಸಿಡೆಂಟ್ ಆದ್ರೆ ಟ್ರೈನಿನ ಚೂರು ಕೂಡ ಸಿಗೋದು. ವಿಮಾನ ಆಕಾಶದಾಗ ಡಿಕ್ಕಿ ಹೊಡೆದಾವ ಎಷ್ಟೋ ಉದಾಹರಣೆಗಳಾಗ. ಈ ನೆಲದಾಗ ಅದು ಬುಲೆಟ್ ಟ್ರೈನ್ ಬರ್ತಿರ್ಬೇಕಾದ್ರೆ ಟನೆಲ್ನಾಗ ಡಿಕ್ಕಿ ಹೊಡೆದ್ರೆ ಗೊತ್ತಿಲ್ಲಪ್ಪ, ನಾನು ಕಲ್ಪನೆ ಕೂಡ ಮಾಡ್ಲಿಕ್ಕಾಗುತ್ತೆ. ಅಂದ್ರೇನು, ಆ ಹೀಗೆ ನೀವು ಹಿಂದೆ ಹೋಗಿ, ಎಷ್ಟು ರಿಲ್ಯಾಕ್ಸ್ ಆಗಿತ್ತು ಜೀವನ. ಅವ್ರಿಗೆ ಏನು ಕೆಲಸ ಇದ್ದಿದ್ದಿಲ್ಲ, ಭೂತಾಯಿ ಅನ್ನ ಕೊಡ್ತಿದ್ರು, ಬೆಳೀತಿದ್ರು. ಅದು 24 ಗಂಟೆ ಕೆಲಸ ಅಲ್ಲ, ದಿನಕ್ಕೆ 1 ಗಂಟೆ 2 ಗಂಟೆ 1/2 ಗಂಟೆ ಹೊಲದಲ್ಲೋ ತೋಟದಲ್ಲೋ ಎಷ್ಟು ಕೆಲಸ ಮಾಡ್ತಿದ್ರು, ತಮ್ಮ ಅನ್ನ ತಾನು ಸಂಗ್ರಹ ಮಾಡ್ತಿದ್ರು. ಇನ್ನೊಬ್ಬರಿಗಾಗಿ ಸಂಗ್ರಹ ಮಾಡೋ ಬುದ್ಧಿನೂ ಇಲ್ಲ, ತಮಗಾಗಿ ಸಂಗ್ರಹ ಮಾಡೋ ಬುದ್ಧಿನೂ ಇಲ್ಲ. ಹಾಗೆ ಸಂಗ್ರಹ ಮಾಡಿದ್ದೆ ಆದ್ರೆ ಅದು ಕೆಟ್ಟ ಹೋಗ್ತದೆ. ಅವಾಗ ಏನ್ ಮಾಡ್ತಿದ್ರು, ಅದ್ರ ಎಲ್ಲರಿಗೂ ಹಂಚಿ ಬಿಡ್ತಿದ್ರು. ತಾವು ಬೆಳೀತಿದ್ರು, ಇನ್ನೊಬ್ರು ಹಂಚ್ತಿದ್ರು. ಅದಕ್ಕೆ ಬಾರ್ಟರ್ ಸಿಸ್ಟಮ್ ಅಂತ ಕರೀತಾರೆ. ಮಾರಾಟ ಮಾಡುತ್ತಿದ್ದಿಲ್ಲ, ನಾ ಹತ್ತಿ ಬೆಳೆದ್ರಿ, ನೀ ಹತ್ತಿ ತಗೋ, ನೀ ಕಬ್ ಮಾಡ, ನೀ ಕಬ್ ಬೆಳೆದಿಯಾ ನನಗೆ ಬೆಲ್ಲ ಕೊಡು, ನೀ ಜೋಳ ಬೆಳೆದಿಯಾ ಜೋಳ ಕೊಡು, ನಾ ಬೆಲ್ಲ ಕೊಡ್ತೇನೆ ನಿನಗೆ, ನೀ ಜೋಳ ಕೊಡು. ಬಾರ್ಟರ್ ಸಿಸ್ಟಮ್, ಪದಾರ್ಥ ಕೊಡೋದು ಪದಾರ್ಥ ತಗೊಳ್ಳೋದು, ಮಾರಾಟ ಎಲ್ಲೂ ಇಲ್ಲ. ಹೀಗಾಗಿ ಯಾರ ಜೊತೆ ಯಾರಿಗೂ ಸ್ಪರ್ಧೆ ಇಲ್ಲ, ಯಾರ ಜೊತೆ ಯಾರು ಕಾಂಪಿಟೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ಶಬ್ದ ಒಂದೇ ಬರ್ತದೆ, ಏನು ಪ್ರಾಬ್ಲಮ್ ಅಂದರೆ ಸ್ವಾಮಿ ಹಿಂಗಿದ್ರೆ ಅಭಿವೃದ್ಧಿ ಆಗೋದು ಯಾವಾಗ? ನೀ ಎಷ್ಟು ಅಭಿವೃದ್ಧಿ ಆದ್ರೂ ಕೂಡ ನಿಸರ್ಗಕ್ಕಿಂತ ಹೆಚ್ಚಿಗೆ ಅಭಿವೃದ್ಧಿ ಆಗಲಿಕ್ಕೆ ಅದನ್ನು ಮೊದಲೇ ಒಪ್ಕೊಂಡ್ಬಿಡು. ವೈ ದಿಸ್ ಕಾಂಪಿಟೇಟಿವ್ ಲೈಫ್? ಅಟ್ಲೀಸ್ಟ್ ರಿಲೇಟೆಡ್ ಆಗಿ ನಾವು ಕಾಂಪಿಟೇಷನ್ ಕಡಿಮೆ ಮಾಡೋಣ. ರಿಲೇಟೆಡ್ ಆಗಿ ಸಾಧುಗಳು ಸಾಧುಗಳ ಜೊತೆ ಕಾಂಪಿಟೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಬ್ರಹ್ಮಚಾರಿ ಬ್ರಹ್ಮಚಾರಿ ಜೊತೆ ಕಾಂಪಿಟೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಹೌದಾ, ಮಠಗಳು ಮಠಗಳ ಜೊತೆ ಕಾಂಪಿಟೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಧರ್ಮಗಳು ಧರ್ಮದ ಜೊತೆ ಕಾಂಪಿಟೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ರಿಲೇಟೆಡ್ ಆಗಿ ಇಷ್ಟರ ಕಡಿಮೆ ಮಾಡ್ಬೋದಲ್ಲ. ವೈಜ್ಞಾನಿಕವಾಗಿ ಅಭಿವೃದ್ಧಿ ಆಗ್ತಿರೋ ಆಗ ನಾನು ಅದನ್ನು ಏನು ಕಡಿಮೆ ಮಾಡೋದು ಅಂತ ಹೇಳೋದಿಲ್ಲ. ಅದು ರಿಲೇಟೆಡ್ ಆಗಿ ಇಷ್ಟರ ಸ್ಪರ್ಧೆ ಕಡಿಮೆ ಮಾಡ್ಬೋದಲ್ಲ. ಇದ್ರೊಳಗೆ ಅಭಿವೃದ್ಧಿ ಪ್ರಶ್ನೆ ಬರೋದಲ್ಲ, ಇಷ್ಟು ಶಾಂತವಾಗಿರ್ತಿತ್ತು. ಹೀಗಾಗಿ ಹೆಚ್ಚು ಸಮಯವನ್ನ ಈ ಏನೋ ಅದೃಷ್ಟ ಶಕ್ತಿ ಇದೆ, ಈಶ್ವರ ಶಕ್ತಿ ಇದೆ, ಅದೃಷ್ಟ ಈಶ್ವರ ಶಕ್ತಿ ಇದೆ. ಯಾರು ಧ್ಯಾನದ ಮೂಲಕವಾಗಿ ಆ ಶಕ್ತಿಯ ಜೊತೆ ಇರ್ತಿದ್ರು, ಯಾರು ವೇದಗಳಲ್ಲಿ ಹೇಳಿಕೊಟ್ಟಂತ ಕರ್ಮಗಳನ್ನು ಮಾಡ್ತಾ ಆ ಶಕ್ತಿಯ ಜೊತೆ ಇರ್ತಿದ್ರು, ಹೀಗೆ ಅವರವರು ಅವರವರದೇ ಆದಂತಹ ಮಾರ್ಗದರ್ಶನ, ಅವರ ಹಿರಿಯರ ಮಾರ್ಗದರ್ಶನದಲ್ಲಿ ಹೆಚ್ಚು ಹೆಚ್ಚು ಸಮಯ ಯಾರ ಜೊತೆ ಇರ್ತಿದ್ರು, ಯಾರ ಜೊತೆ ಇರ್ತಿದ್ರು? ಆ ಮಹಾಶಕ್ತಿ ಈಶ್ವರ ಶಕ್ತಿ. ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತಿಗೆ ನಿಮಗೆ ಈ ಲೈಫ್ ಕಾಣಿಸ್ತದೆ. ಸುಮ್ಮನೆ ಸೈಕಾಲಜಿ ಒಂದು ಅನಾಲಿಸಿಸ್ ನ ಮಾಡ್ತೇನೆ, ಇಲ್ಲಿ ಯಾವುದೇ ಒಂದು ಜಾತಿ ಅನಾಲಿಸಿಸ್ ಮಾಡ್ತೇನೆ ಅಂತ ಯಾರು ತಿಳ್ಕೊಬೇಡಿ. ನಾವೊಂದು ಅನಾಲಿಸಿಸ್ ಚಿಂತನೆ ಮಾಡ್ತೇನೆ, ನಿಮಗೆ ಗೊತ್ತಿರೋ ನಾನು ಯಾವತ್ತೂ ಏನೋ ಒಂದು ಚಿಂತನೆ ಮಾಡ್ತಾ ಇರ್ತೀನಿ, ಸುಮ್ಮನೆ ಕೂಡೋದೇ ಇಲ್ಲ. ನಾನು ಒಂದು ಚಿಂತನೆಯಲ್ಲಿ ಒಂದು ಒಂದು ವಿಚಾರ ಗುರುತಿಸಿದೆ ಏನು ಅಂತಂದ್ರೆ, ಈ ಹವ್ಯಕ್ ಸಮಾಜ ಅಂತ ಏನಪ್ಪ ನಮ್ಮ ಮಂಜು ಭಾರಿ ಹತ್ತಿರದ ಹವ್ಯಕ್ ಸಮಾಜ ಅಂತ. ಈ ಹವ್ಯಕ್ ಸಮಾಜದ ಒಂದು ಮೂಲ ಗೃಹ ಉದ್ಯೋಗ ಏನಂದ್ರೆ ಕೃಷಿ. ಮೂಲ ಇವರು ಕೃಷಿ ಬ್ರಾಹ್ಮಣರು, ಆದ್ರೆ ಇವ್ರ ಗೃಹ ಉದ್ಯೋಗ ಇವರು ಕೃಷಿ. ಅದು ಕೃಷಿ ಅಂದ್ರೆ ಅದು ಏನು ಕೃಷಿ? ಒಂದು ವರ್ಷ ನೀವು ದುಡಿದ್ಬಿಟ್ರೆ 10 ವರ್ಷ ನೀವು ಹಣ ಕೊಡ್ಬೋದು ಅಂತ ಕೃಷಿ. ಅದಕ್ಕೆ ಅದಕ್ಕೆ ಕಾಳುಮೆಣಸು ಏಲಕ್ಕಿ ತೆಂಗು ಮತ್ತು ಭತ್ತ ಅಷ್ಟೇ, ಇದು ಮೂಲ ಕೃಷಿ ಅವರ ಉದ್ಯೋಗ. ನೋಡಿ ವರ್ಷದಲ್ಲಿ ಅಡಿಕೆ 3 ತಿಂಗಳು ಮಾತ್ರ ಕೆಲಸ, ಅದು ಬೆಳೆ ಬಂದ ಮೇಲೆ ಅದನ್ನು ಇಳಿಸಿ ಅದನ್ನು ಬೇಯಿಸಿ ಒಣಗಿಸಿ ಮಾರ್ಕೆಟ್ಗೆ ಹಾಕೋದು 3 ತಿಂಗಳ ಕೆಲಸ. ಅವರ ಆಳುಗಳನ್ನು ಹಚ್ಚುತ್ತಾರೆ ಮಾಡ್ತಾರೆ, ಇಷ್ಟನೇ ಕೇಳಿ. ಇನ್ನು 9 ತಿಂಗಳು ಏನು ಮಾಡಬೇಕು? ಈಗ ಸುಮಾರು 400 ವರ್ಷಗಳ ಹಿಂದೆ ಅವರ ಸಮಾಜಕ್ಕೆ ಅವರು ಮಠಾಧಿಪತಿ ಬಂದರು. ಅವರೇನು ಮಾಡಿದರು, ನೀವು ಸಮಯವನ್ನು ಯಾಕೆ ಹಿಂಗೆ ಮಾಡ್ತೀರಿ, ವೇದಗಳನ್ನು ಯಾಕೆ ಕಲಿಬಾರ್ದು? ಹೀಗಾಗಿ ವೈದಿಕ ಸಂಸ್ಕಾರಗಳನ್ನು ಅವರಿಗೆ ಹಾಕಿಕೊಟ್ರು. ಅವರು ವೈದಿಕ ಸಂಸ್ಕಾರಗಳನ್ನು ಹೊಂದಬೇಕಾದಿದ್ದೇ ಅವರ ರಕ್ತ, ಆದರೆ ಅದನ್ನು ಬಿಟ್ಟು ಬಿಟ್ಟಿದ್ರು ಅಂತ ಕಾಣಿಸ್ತದೆ, ಅಥವಾ ಅದು ಅಷ್ಟೊಂದು ಪ್ರಚಾರ ಪಡೆದಿದ್ದಿಲ್ಲ ಅಂತ ಕಾಣಿಸ್ತದೆ. ಎಲ್ಲರ ಹಾಗೆ ತಾವು ರೈತಾಪಿ ಕೆಲಸ ಮಾಡಿಕೊಂಡು ಉಳಿದ ಸಮಯದಲ್ಲಿ ಸಮಯ ಹಾಳು ಮಾಡಿಕೊಂಡು ಆತ ಹೀಗಿರ್ತಿತ್ತು. ಇವ್ರಿಗೂ ಅನ್ನಿಸ್ತು, ಇಷ್ಟು ಹಣ ಕೂಡಿಡ್ತೇವೆ ನಮ್ಮಲ್ಲಿ, ಇದನ್ನು ಇಸ್ಪೈಟಾಡಿ ಕಳೆಯೋದಕ್ಕಿಂತ, ಇದನ್ನು ನಾವು ದುಂದು ವೆಚ್ಚ ಮಾಡುವುದಕ್ಕಿಂತ ನಾವು ಅದನ್ನು ಯಾಕೆ ವಿನಿಯೋಗ ಮಾಡಬಾರ್ದು ಅಂತೇಳಿ, ಸದ್ವಿನಿಯೋಗ ಯಾಕೆ ಮಾಡಬಾರ್ದು ಅಂತೇಳಿ ಅವ್ರ ಮಠಕ್ಕೆ ಜಾಸ್ತಿ ಕೊಡೋದು ಮತ್ತು ಆ ಮೂಲಕವಾಗಿ ಮಠವನ್ನು ಬೆಳೆಸೋದು ಮತ್ತು ವೈದಿಕ ಧರ್ಮದಲ್ಲಿ ಪ್ರವೃತ್ತರಾಗೋದು, ಈ ಮೂಲಕವಾಗಿ ಅವರು ವೇದಗಳನ್ನು ಸ್ವೀಕಾರ ಮಾಡಿ ಅವರು ಎಲ್ಲರೂ ಕೂಡ ಸತತವಾಗಿ ತಪ್ಪದೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆಗೆ ತ್ರಿಕಾಲ ಸಂಧ್ಯಾವಂದನ ಎಲ್ಲವನ್ನು ಪರ್ಫೆಕ್ಟ್ ಆಗಿ ಉಳಿಸ್ಕೊಂಡು ನಿತ್ಯ ಕರ್ಮ ನೈಮಿತ್ಯಕ್ಕೆ ಕರ್ಮ ಅದು ಮಾಡ್ತಾರೆ ಮತ್ತು ಕಾಂಟೆಂಪ್ರೇಟಿವ್ ಆಗಿರ್ತಾರೆ, ಏಕದಂ ಭಾರಿ ಏಕಾಗ್ರತೆಯಲ್ಲಿ ಎಷ್ಟು ಕೆಲಸ ಮಾಡ್ತಾರೆ. ಇದರಲ್ಲಿ ಏನ್ ಪ್ಲಸ್ ಆಯ್ತು ಅಂತ ಹೇಳಿ ಕೇಳ್ತೀರಿ? ಭಾರಿ ಪ್ಲಸ್ ಆಗಿದೆ. ಶಿವರಾಮ್ ಕಾರಂತರು ಯಾರು, ಮಹಾನ್ ಮಹಾನ್ ಫೋಟೋಗ್ರಾಫರ್ಸ್ ಯಾರು, ಮಹಾನ್ ಮಹಾನ್ ಕವಿಗಳು ಯಾರು, ಮಹಾನ್ ಮಹಾನ್ ಲೇಖಕರು ಯಾರು, ಮಹಾನ್ ಮಹಾನ್ ಫೋಟೋಗ್ರಾಫರ್ಸ್ ಯಾರು, ಚಿತ್ರಕಲಾಕಾರರು ಯಾರು, ನೀವು ತೆಗೆದು ನೋಡಿದರೆ ಕರ್ನಾಟಕದಲ್ಲಿ ಇವರೆಲ್ಲ ಈ ಉತ್ತರ ಕನ್ನಡ ಜಿಲ್ಲಾ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಬರುತ್ತೆ. ಯಾಕೆ? ಸಾಕಷ್ಟು ಟೈಮ್ ಇದೆ ಅವರು, ನಿಸರ್ಗದ ಜೊತೆ ಸಮಯ ತೆಗಿತಾರೆ. ಆ ನಿಸರ್ಗದ ಜೊತೆ ಸಮಯ ತೆಗಿಬೇಕಾದ್ರೆ ಅವ್ರಿಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಈ ಮೂಲಕವಾಗಿ ಒಳಗಿರುವಂತಹ ಎಲ್ಲ ಟ್ಯಾಲೆಂಟ್ ಹೊರಗೆ ಬರಲು ಶುರು ಆಗುತ್ತೆ. ಇದೆಲ್ಲ ಪಾಸಿಬಲ್. ಯಾವಾಗ ಪಾಸಿಬಲ್ ಇದು? ನೀನು ಒಂದು ವೇಳೆ ಸತತವಾಗಿ ನಿಸರ್ಗದ ಜೊತೆ ರಿಲ್ಯಾಕ್ಸ್ ಆಗಿರ್ತಾ ಇದ್ರೆ. ಇದು ಯಾವಾಗ ರಿಲ್ಯಾಕ್ಸ್ ಆಗಿರ್ತೀಯ? ಕಾಂಪಿಟೇಷನ್ ಬಿಡುತ್ತೆ. ಇವನು ಉತ್ತಮ ಫೋಟೋಗ್ರಾಫರ್ ಆಗಿದ್ದರೆ ಬೇರೆ ಫೋಟೋಗ್ರಾಫರ್ ಅನ್ನು ಸೋಲಿಸಬೇಕು, ಅವರಿಗಿಂತ ಮುಂದುವರಿಬೇಕು ಅಂತ ಸ್ಪರ್ಧೆಯಿಂದ ಮಾಡಿದವರಲ್ಲ. ಎಂತೆಂಥ ಮಷೀನ್ಗಳು ಸಂಶೋಧನೆ ಮಾಡಿದ್ದಾರೆ ಇವರು. ತಮ್ಮ ಮನೆ ಕರೆಂಟ್ ಅನ್ನು ತಾವೇ ಪ್ರೊಡ್ಯೂಸ್ ಮಾಡ್ಕೊಳ್ತಾರೆ. ತಮ್ಮ ಮನೆ ಹಿಂದಿನ ಆ ನೀರಿನ ಜರಿಯಿಂದ ಪೈಪ್ ಹಾಕಿ ನೀರು ತಂದು ತಮ್ಮ ಜನರೇಟರ್ ತಯಾರ ಮಾಡಿಕೊಂಡು ತಮ್ಮ ಕರೆಂಟ್ ಅನ್ನು ತಾವೇ ಮಾಡ್ಕೊಳ್ತಾರೆ. ಇಂಥ ಕಡಿಮೆ ಕಡಿಮೆ 60-100 ಮನೆಗಳಲ್ಲಿ ಅವರು ತಾವೇ ತಮ್ಮ ಕರೆಂಟ್ ಅನ್ನು ಮಾಡ್ಕೊಳ್ತಾರೆ. ಅವರೇ ಈ ಎಲ್ಲ ಫಿಲ್ಟರ್ಗಳ ಸಂಶೋಧನೆ ಮಾಡ್ಬೋದು. ಅವರೇ ಅತ್ಯಂತ ಶ್ರೇಷ್ಠವಾದಂತಹ ಫಿಲ್ಟರ್ ಮೆಥಡ್ಗಳೇನಿವೆಯೋ, ನೀರನ್ನು ಶುದ್ಧೀಕರಿಸುವಂತಹ ಮೆಥಡ್ಗಳೇನಿವೆಯೋ ಅದನ್ನು ಅವರೇ ಮಾಡಿದ್ರು. ಹೀಗೆ ಅನೇಕ ರೀತಿಯಲ್ಲಿ ಟ್ಯಾಲೆಂಟೆಡ್ ಆಗಿ ಹೊರಗೆ ಬಂದರು. ಯಾಕೆ ಬಂದರು? ನಾನ್ ಕಾಂಪಿಟೇಷನ್ ಯಾಕೆ? ಸೆಲ್ಫ್ ರಿಲ್ಯಾಕ್ಸೇಷನ್ ಯಾಕೆ? ಅವ್ರು ನಿಸರ್ಗ ಜೊತೆ ಒಂದಾಗ್ಬಿಟ್ರು. ಬಯೋಗ್ಯಾಸ್ ಸಂಶೋಧನೆ ಅವರೇ ಮಾಡಿದ್ರು. ಇಷ್ಟೇ ಅಲ್ಲ, ಅದು ಇನ್ನೊಂದೇನೋ ಮಾಡ್ತೇವಲ್ಲ ನಾವು, ಒಲೆ ಎಂತ ಒಲೆ ಅಂತ ಅಸ್ತ್ರಾವಲೆಯನ್ನು ಅವರೇ ಶೋಧ ಮಾಡಿದ್ರು. ಅಸ್ತ್ರಾವಲೆ ಅವರೇ ಶೋಧ ಮಾಡಿದ್ರು. ಇಂಥ ಮನೆಯಲ್ಲಿ ಅಸ್ತ್ರಾವಲೆ ಇಲ್ಲ ಅಂತ ಇಲ್ಲ. ನಾವು ಮಾಡ್ಲಿಕ್ಕೆ ಹೋಗಿ ಫೇಲ್ ಆಗ್ಬಿಟ್ಟು ಅದು ನಮ್ಗೆ ಲೆಕ್ಕ ಸಿಗ್ಲಿಲ್ಲ. ಜಿಜಿ ವಿಷಯ, ನಾನು ಕಾಂಪಿಟೇಟಿವ್ ಆಗಿ ನೀನು 100 ವರ್ಷ ಬಾಳಪ್ಪ. ಅದಕ್ಕೆ ಅವ್ರು ಹೇಳ್ತಾರೆ, ಈ ಕೆಲಸವನ್ನೇನೋ ಮಾಡ್ತಾ ಇದ್ದೀಯಾ, ಕೆಲಸವನ್ನು ಹೇಗೂ ನೀವು ಮಾಡ್ಕೊಂಡು ಹೋಗ್ಲೇಬೇಕಾಗ್ತದೆ, ಮಾಡ್ಕೊಂಡು ಹೋಗು. ಆದ್ರೆ ಎಂತ ಕೆಲಸ ಮಾಡ್ಬೇಕು? ನಾನ್ ಕಾಂಪಿಟೇಟಿವ್ ಕೆಲಸಗಳನ್ನು ಮಾಡು. ಅಂದ್ರ ಅಗ್ನಿ ಅವನ ಅಗ್ನಿಹೋತ್ರಕ್ಕಿಂತ ನನ್ನ ಅಗ್ನಿಹೋತ್ರ ಶ್ರೇಷ್ಠ ಆಗಬೇಕು. ಕಾಂಪಿಟೇಷನ್ ಆಗಿ ಸಾಧ್ಯವೇ ಇಲ್ಲ. ಅವನು ಅದೇ ಮಂತ್ರ ಮಾಡ್ತಾನೆ, ನೀನು ಅದೇ ಮಂತ್ರ ಮಾಡ್ತೀಯ. ಅವನು ಸಂಧ್ಯಾವಂದನಕ್ಕಿಂತ ನನ್ನ ಸಂಧ್ಯಾವಂದನ ಶ್ರೇಷ್ಠ ಇಲ್ಲ. ಅವನು ಈಶ್ವರ ಶಕ್ತಿಯ ಜೊತೆ ಇದ್ದಾನೆ, ನೀನು ಈಶ್ವರ ಶಕ್ತಿ ಜೊತೆ ಇದ್ದೀಯ ಅಷ್ಟೇ. ಅದರಿಂದ ಅಗ್ನಿಹೋತ್ರಾದೇನಿ ಜಿಜಿ ವಿಷೇತ. ಜಿಜಿ ವಿಷೇತ ಅಂದ್ರೆ ಏನು? ಜೀವಿತಂ ಇಚ್ಛೇತ. ಜಿಜಿ ವಿಷೇತ ಇದಕ್ಕೊಟ್ಟು ಜೀವಿತಂ ಇಚ್ಛೇತ, ನೀನು ಜೀವಿಸಿರ್ಲಿಕ್ಕೆ ಕಲ್ಪಿಸ್ಕೋ. ಎಷ್ಟು ವರ್ಷ ಹಿಂಗ ಇರ್ಬೇಕಪ್ಪ? ಶತಂ ಶತ ಸಂಘ ಸಂಖ್ಯಾಕ, 100-100 ವರ್ಷ ಬಾಳ. ಶತಂ ಅಂದ್ರೆ ಶತ ಸಂಖ್ಯಾಕಾಹ. ಜಿಜಿ ವಿಷಯ ಶತಗುಂ ಸಮಾಹ. ಶತಗುಂ ಸಮಾಹ ಅಂದ್ರೇನು? ಶತ ಸಂಖ್ಯಾಕಾಹ ಸಮಾಹ. ಸಂಖ್ಯಾಕಾಹ 100 ಸಂಖ್ಯ. 100 ಸಂಖ್ಯೆ ಏನು ಸಂಖ್ಯೆ? 100 ಲಾಡುನ. 100 ಸಂಖ್ಯೆ ಏನು? 100 ಸಂಖ್ಯೆ ಸಂವತ್ಸರ. ಒಂದು ಶಬ್ದ ಏನಿದೆ? ಸಂವತ್ಸರ. 100 ವರ್ಷ ನೀನು ಬಾಳು. ಭಾಷ್ಯ ತಾವತ್ ಹಿ ಪುರುಷಸ್ಯ ಪರಮ ಆಯುಃ ನಿರೂಪಿತಂ. ಮನುಷ್ಯನಿಗೆ ಸರಾಸರಿಯಾಗಿ 100 ವರ್ಷ ಅನ್ನೋದನ್ನ, 100 ವರ್ಷ ಆಯುಷ್ಯ ಅನ್ನೋದನ್ನ ಶಾಸ್ತ್ರವು ಸಿದ್ಧ ಮಾಡಿದೆ. ತಥಾಚ ಪ್ರಾಪ್ತ ಅನುವಾದೇನ ಯಜ್ಜೀವಿಷೀತ ಶತಂ ವರ್ಷಣಿ ಶತಂ ವರ್ಷಾಣಿ ತತ್ ಕುರುವನ್ನೇವ ಕರ್ಮಾಣಿ ಇತ್ಯೇತತ್ ವಿಧೀಯತೆ. ಏನು ಈಗ ಶಾಸ್ತ್ರದ ಮಾರ್ಗದರ್ಶನ ಹೇಗೆ ನಮಗೆ ಲಭ್ಯ ಆಗಿದೆ? ತಥಾಚ ಪ್ರಾಪ್ತ ಅನುವಾದೇನ ನಮಗೆ ಲಭ್ಯವಾದಂತಹ ಈ ಮಂತ್ರದ ಮಾರ್ಗದರ್ಶನ ಹೇಗಿದೆ ಅಂತಂದ್ರೆ, ಯತ್ ಜೀವಿಷೇತ ಯಾವನು ಉಳಿಯ ಜೀವಿಸಿ ಉಳಿಬೇಕಾಗಿದೆಯೋ ಅವನು ಈ ರೀತಿ ಜೀವನ ನಡೆಸಿ ಜೀವಿಸಿ ಹೋಗಿ. ಇಲ್ಲಿ ನೋಡಿ, ಆತ್ಮಜ್ಞಾನ ಆಗಿರ್ಲಿಕ್ಕಿಲ್ಲ, ಜೀವನದ ಸಾರ್ಥಕತೆ ಆಗಿರ್ಲಿಕ್ಕಿಲ್ಲ, ಆದ್ರೆ ಬದುಕುವ ಕಲೆಯನ್ನು ಕಲ್ತ್ಕೊಂಡ. ಇಲ್ಲೇ ಹೋದರೆ ಮಾಡಬಾರದನ್ನ ಮಾಡಿ ಅಡ್ಡದಾರಿಗೆ ಹೋಗ್ತಾ ಇದ್ದ. ಇವರೇ ಈ ನಾಟಕಂಡ್ರವರು, ಈ ವೈದಿಕ ಮಾರ್ಗದರ್ಶನ ವ್ಯಾಪಕವಾಗಿ ಪ್ರಚಾರ ಆಗುವ ಪೂರ್ವದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಇಸ್ಪೀಟ್ ಅಡ್ಡಾಗಿತ್ತು. ಪ್ರತಿಯೊಬ್ಬರ ಮನೆಯೂ ಕೂಡ ಇಸ್ಪೀಟ್ ಕ್ಲಬ್ ಆಗ, ಪ್ರತಿಯೊಬ್ಬರ ಮನೆ ಕೋಟಿ ಕೋಟಿ ಕಳ್ಕೋಬಹುದು, ತೋಟ ತೋಟನೇ ಕಳ್ಕೋಬಹುದು. ಯಾಕೆ ವಿಪುಲವಾದ ಟೈಮ್, ಸಾಕಷ್ಟು ಟೈಮ್. ವರ್ಷದಲ್ಲಿ 3 ತಿಂಗಳು ಬಿಟ್ರೆ 9 ತಿಂಗಳು ಮಾಡೋದೇನು, ಹಣ ಅರೆ ಸಿಕ್ಕಾಪಟ್ಟೆ. ಅವಾಗೂ ಬೆಲೆ ಜಾಸ್ತಿ ಇತ್ತು ಅಡಿಕೆಗೆ, ಇವಾಗ ಬೆಲೆ ಜಾಸ್ತಿ. 40,000 ರೂಪಾಯಿ ಕ್ವಿಂಟಲ್ ಅಡಿಕೆ ಬೆಲೆ, 3,000-4,000 ಕ್ವಿಂಟಲ್ ಇತ್ತು 30 ವರ್ಷ. ನಾ ಸಾಗರದಲ್ಲಿ ಗೀತಾ ಜ್ಞಾನ ಯಜ್ಞ ಮಾಡ್ಕೋಬೇಕಾದ್ರೆ 2 ವರ್ಷ ಉಪನ್ಯಾಸ ಮಾಡಿದ್ದೇನೆ. ಅವಾಗ ಎಲ್ಲ ಸಾಗರ ಅಂದ್ರೆ ಕೂಡ್ತದೆ 3,000 ಕ್ವಿಂಟಲ್, 40,000 ಕ್ವಿಂಟಲ್. ಎಷ್ಟು ದಪ್ಪ ದಪ್ಪ ದಪ್ಪ ಹಣ ಬಂದ್ಬಿಡುದು. ಇನ್ನೇನ್ ಮಾಡೋದು, ಹೋಗೋದೇ ಇಸ್ಬಿಟ್ಟು ಕಳ್ಕೊಬೋದು. ಆ ಅಡ್ಡದಾರಿಗೆ ಹೋಗೋದೇನಿದೆಯಲ್ಲೋ ಅದು ತಪ್ಪುತ್ತೆ, ಬಹಳ ಕಡಿಮೆ ಆಗುತ್ತಿದೆ. ಇದರ ಎಲ್ಲರೂ ವೈದಿಕ ಕರ್ಮವನ್ನು ತೊಡಗಿತ್ತು. ಸೊ ವಿಪುಲವಾಗಿ ಸಮಯ ಇದ್ದಾಗ ಅದಕ್ಕೆ ತಕ್ಕಂತೆ ಹಣವು ಸಂಗ್ರಹಣ ಜಾಸ್ತಿ ಆದಾಗ ಅವಾಗ ಹೆಚ್ಚಿಗೆ ತೋಟಗಳನ್ನು ಕೊಂಡ್ಕೋಬಹುದು. ವಿಪುಲವಾಗಿ ಸಮಯವಿದ್ದರಿಂದಾಗಿ ನೀನು ದೇವತಾ ಕಾರ್ಯಗಳು ಹೆಚ್ಚಿಗೆ ಆಸಕ್ತಿ ವಹಿಸ. ಇನ್ನೂ ಹಿಂದೆ ಹೋಗ್ರಿ, ಈ ಪ್ರಕಾರವಾದಂತಹ ಕಮರ್ಷಿಯಲ್ ಕ್ರಾಪ್ಸು ಇಲ್ಲದೆ ಇದ್ದಂತಹ ಕಾಡು ಜೀವನದ ಕಾಲ, ಅವಾಗ ಹೋಲ್ ಡೇ ಅವರಿಗೆ ಭಗವಂತನ ಸಾನ್ನಿಧ್ಯವೇ, ಸಾನ್ನಿಧ್ಯದಲ್ಲಿ ಇರೋದೇ ಅವರ ಜವಾಬ್ದಾರಿ. ಹೀಗಾಗಿ ಎಲ್ಲ ಸಂಶೋಧನೆ, ಖಗೋಳ ಶಾಸ್ತ್ರದ ಸಂಶೋಧನೆ, ಭೂಗರ್ಭಶಾಸ್ತ್ರದ ಸಂಶೋಧನೆ, ಸಸ್ಯಶಾಸ್ತ್ರದ ಸಂಶೋಧನೆ, ಕಂಟಪ್ಪಿಗೆ ಅವರದ ಮನುಷ್ಯ ಈಗ ವೇದಗಳನ್ನು ಕಲಿತೀವಿ. ವೇದಗಳನ್ನು ಕಲಿಯುವಾಗ ಏನಾಗ್ತದೆ, ಈ ಮನಸ್ಸು ಬುದ್ಧಿಗಳೇನಿದೆಯೋ, ನಮ್ಮ ಅಂತಃಕರಣ ಏನಿದೆಯೋ ಅದು ಡಿಸಿಪ್ಲಿನ್ ಆಗ್ತದೆ. ಈಗ ಅಧ್ಯಯನಕ್ಕೆ ಮಾತ್ರ ಶಿಸ್ತಿನ ಮನಸ್ಸು ಬೇಕು, ಊಟಕ್ಕೆ ಮಾತ್ರ ಶಿಸ್ತಿನ ಮನಸ್ಸು ಬೇಕು, ಅಥವಾ ಎಲ್ಲ ಕ್ಷೇತ್ರಗಳಲ್ಲಿ ಮನಸ್ಸು ಶಿಸ್ತಿನಿಂದ ಇರಬೇಕು? ಹಾಗಾದ್ರೆ ಮನಸ್ಸು ಒಂದೆಡೆ ಶಿಸ್ತಿನಿಂದ ಉದ್ಬಿಡ್ತು ಅಂದ್ರೆ ನೀವು ಎಲ್ಲಿ ಬೇಕಾದ್ರೂ ಎಂಪ್ಲಾಯ್ ಮಾಡಿದ್ರೆ ಅದು ಎಲ್ಲಿ ಬೇಕಾದ್ರೂ ಕೊಡುಗಿಸ್ರಿ. ಆ ಕೆಲಸ ಏನಾಗ್ತದೆ, ಶಿಸ್ತಿನ ಕೆಲಸ ಆಗ್ತದೆ. ದಿಸ್ ಇಸ್ ದಿ ಪ್ಲಸ್ ಪಾಯಿಂಟ್ ಆಫ್ ವೇದಿಕ್ ಚಾಂಟಿ. ನಿನ್ನ ಮನಸ್ಸೇ ಟೇಮ್ ಆಗ್ಬಿಡ್ತದೆ, ನಿನ್ನ ಮನಸ್ಸೇ ಡಿಸಿಪ್ಲಿನ್ ಆಗುತ್ತೆ. ಈ ಡಿಸಿಪ್ಲಿನ್ ಮನಸ್ಸನ್ನ ನಿನಗೆ ಎಲ್ಲಿ ಬೇಕಾದ್ರೆ ತೊಡಗಿಸು. ಆ ಯಾವ ಕ್ಷೇತ್ರ ತೊಡಗಿಸ್ತೀಯ ಆ ಕ್ಷೇತ್ರ ಶಿಸ್ತಿನಿಂದ ಕೊಟ್ಟು. ಈ ಪ್ರಕಾರವಾಗಿ ಈ ಮನಸ್ಸು ಅವ್ರದ್ದೇನಾಗಿತ್ತು, ಪೂರ್ವಜರು ಆ ಋಷಿಗಳು ತಪಸ್ವಿಗಳು ಆ ಮಹಾನ್ ಮಹಾನ್ ಮುನಿಗಳು ಅವ್ರ ಮನಸ್ಸು ಏನಾಗಿತ್ತು, ಅದು ಪೂರಾ ಶಿಸ್ತಿನಲ್ಲಿ ಕೂಡಿತ್ತು. ಆ ಶಿಸ್ತಿನಲ್ಲಿ ಕೂಡಿದ ಮನಸ್ಸನ್ನ ಮತ್ತೆ ಮತ್ತೆ ಅವರು ಸೂಕ್ಷ್ಮ, ಇನ್ನೂ ಸೂಕ್ಷ್ಮ, ಇನ್ನೂ ಸೂಕ್ಷ್ಮ. ಮೊದಲನೆಯ ವಿಮಾನವನ್ನು ಹಾರಿಸಿದವರು ರೈಟ್ ಬ್ರದರ್ಸ್ ಅಲ್ಲ. ಈ ಜಗತ್ತಿನಲ್ಲಿ ಮೊಟ್ಟ ಮೊದಲನೇ ವಿಮಾನ ಹಾರಿದ್ದು ರೈಟ್ ಬ್ರದರ್ಸ್ ಅಲ್ಲ, ಅದು ಭಾರತ ದೇಶ. ಭಾರತ ದೇಶ ಅದು ಯಾವುದನ್ನ ನೀವು ಪುಷ್ಪಕ ವಿಮಾನ ಅಂತ ಕರಿತೀವಿ. ರಾವಣನ ಸಂಹಾರ ಆದ ಮೇಲೆ ರಾವಣನ ಕರ್ಕೊಂಡು ಹೋಗ್ಲಿಕ್ಕೆ ಪುಷ್ಪಕ ವಿಮಾನ ಬರ್ತದೆ. ಆ ಪುಷ್ಪಕ ವಿಮಾನ ಯಾರು ಕಳಿಸ್ಕೊಟ್ಟದ್ ಸಮಾಜದ ಕುಬೇರ ಕಳಿಸ್ಕೊಟ್ಟಾನ ಅಂತ ಪುರಾಣ ಹೇಳ್ತದೆ. ಅದನ್ನು ಕುಬೇರ ಅನ್ನೋದನ್ನು ನೀವು ಹೀಗೆ ಹೇಳ್ಬೋದು, ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ರೋ ಅವರ ಮೊತ್ತ ಮೊದಲನೇ ಮ್ಯಾನುಫ್ಯಾಕ್ಚರ್ಡ್ ವಿಮಾನವನ್ನ ಯಾರಿಗೆ ಕಳಿಸ್ಕೊಟ್ಟರು. ಅದ್ರ ವಿಶೇಷತೆ ಏನು ಅಂತಂದ್ರೆ, ಅದು ಇವತ್ತು 8 ಸೀಟಿಂದು ಆಗ್ಬಹುದು, 80 ಸೀಟಿಂದು ಆಗ್ಬಹುದು. ಹೆಂಗ ಸೀಟ್ ಜಾಸ್ತಿ ಆಗ್ತಾ ಹೋಗ್ತವೆ ಹಂಗೆ ಅದು ವಿಮಾನ ಏನಾಗ್ತದೆ ಅದು ದೊಡ್ಡದಾಗ್ತಾ ಹೋಗ್ತದೆ. ಅದು ಹೆಂಗೆ ಜನ ಕಡಿಮೆ ಆಗ್ತಾ ಹೋಗ್ತಾರೆ ಅದು ಸಾಲ. ಇನ್ನೂ ತನಕ ಅಂತ ಸಂಶೋಧನೆ ನಮ್ಮಿಂದ ಮೊಟ್ಟ ಮೊದಲನೇ ವಿಮಾನಕ್ಕೆ ಉಪಯೋಗ ಮಾಡಿದಂತಹ ಇಂಧನ ಫ್ಯೂಯಲ್, ಪೆಟ್ರೋಲ್ ಅಲ್ಲ, ಡೀಸೆಲ್ ಅಲ್ಲ, ಸೀಮೆ ಎಣ್ಣೆ ಅಲ್ಲ, ಏನು ಮರ್ಕ್ಯುರಿ ಪಾದರಸ ಮರ್ಕ್ಯುರಿ ಮವಾದಿ, ಆ ಮರ್ಕ್ಯುರಿಯನ್ನು ಉಪಯೋಗ ಮಾಡಿ ಮೊದಲನೇ ವಿಮಾನ ಹಾರಿಸ್ತ. ಹೀಗೆ ಅನೇಕ ಸಂಗತಿಗಳು ಭಾರತ ದೇಶದ ಕೊಡುಗೆ ಜಗತ್ತಿಗಿದೆ. ಇಂಥ ಸಂಶೋಧನೆಗಳೆಲ್ಲ ಯಾರು ಮಾಡಿದ್ರು ಅಂದ್ರೆ ಈ ತರ ಫಾಲ್ತು ಸಮಯ ಇದ್ದವರು ಮಾಡಿದ್ರು. ಈ ಫಾಲ್ತು ಸಮಯವನ್ನ ಸದುಪಯೋಗ ಮಾಡಿಕೊಳ್ಳುವಂತಹ ಮೈಂಡ್ ಡಿಸಿಪ್ಲೈನ್ ಆಗಿತ್ತು. ಅದಕ್ಕೆ ಸದುಪಯೋಗ ಸಮಾಜಕ್ಕೆ ಕಾಂಟ್ರಿಬ್ಯೂಟ್ ಮಾಡಿ. ನಾನು ಯಾಕೆ ಈ ತುಲನೆ ಕೊಡ್ತಾ ಇದ್ದೇನೆ ಅಂತಂದ್ರೆ ವೈದಿಕ ಕರ್ಮ ಇದು ಹೇಳಾರಂದ್ರೆ ಮೂಗು ಮುರಿದೆ ಮುಖ ಹೊಳ್ಳಿಸ್ದೆ ಅದರೊಳಗೂ ಸಾಕಶಕ್ತಿ ಅದ, ಅದು ಅದೃಷ್ಟ ಶಕ್ತಿ ಅದ. ನಾವು ಆ ಪುಟಗಳನ್ನು ಕಳ್ಕೊಂಡ್ವಿ, ನಾವು ಆ ಇಂಟರ್ಪ್ರಿಟೇಷನ್ ಕಳ್ಕೊಂಡ್ವಿ, ನಾವು ಆ ವ್ಯಾಖ್ಯಾನಗಳನ್ನು ಕಳ್ಕೊಂಡ್ವಿ. ಹೀಗಾಗಿ ಪಾಶ್ಚಿಮಾತ್ಯ ಇನ್ಫ್ಲುಯೆನ್ಸಿಗೆ ಒಳಗಾಗಿ ಅಥವಾ ಮೊಘಲರ ದಬ್ಬಾಳಿಕೆಗೆ ಒಳಗಾಗಿ ಬ್ರಿಟಿಷರ ದಬ್ಬಾಳಿಕೆಗೆ ಒಳಗಾಗಿ ಪೋರ್ಚುಗೀಸರ ದಬ್ಬಾಳಿಕೆಗೆ ಒಳಗಾಗಿ ಅನೇಕ ಸಂಸ್ಕಾರಗಳು ನಾವು ಭಾರತ ದೇಶದಲ್ಲೇ ದಾಳಿ ಮಾಡಿದ್ದಾರೆ. 100 ವರ್ಷ, 200 ವರ್ಷ, 300 ವರ್ಷ, 400 ವರ್ಷ ಈ ದೇಶದ ಅವಷ್ಟೂ ಸಂಸ್ಕಾರಗಳು ಇಲ್ಲಿ ಉಳಿದಾವ. ಅವುಗಳ ಮಧ್ಯದಲ್ಲಿ ಕೂಡ ಇನ್ನೂ ನಾವು ಮತ್ತೆ ಎದ್ದು ನಿಲ್ತಾ ಇದ್ದೀವಿ. ನಾನು ಯಾಕೆ ಮಾತು ಹೇಳಿದೆ, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ವೈದಿಕ ಕರ್ಮಗಳೇ ಆಗಿರಲಿ, ಇಲ್ಲಿನ ವ್ಯಾವಹಾರಿಕ ಕರ್ಮಗಳು ನಿಮ್ಗೆ ಗೊತ್ತೇ ಇದೆ. ಪೇಟಿಕೆ ವಾಸ್ತೆ, ನೌಕರಿಗಾಗಿ, ವ್ಯವಹಾರಕ್ಕಾಗಿ, ಪ್ರಮೋಷನ್ಗಳಿಗಾಗಿ, ಪ್ರತಿಷ್ಠೆಗಳಿಗಾಗಿ ನಾವು ಏನು ಕೆಲಸಗಳು ತೊಡುತ್ತೀವಿ, ಇವತ್ತು ಕೆಲಸಗಳನ್ನ ಮಾಡ್ಕೊಂಡು ಹೋಗಪ್ಪ, 100 ವರ್ಷ ಮಾಡ್ಕೊಂಡು ಹೋಗು. ಆದರೆ 100 ವರ್ಷ ಮಾಡ್ಕೊಂಡು ಹೋಗುವಾಗ ನೀನು ಯಾವುದೇ ಕರ್ಮ ಮಾಡು, ನಿನ್ನ ಜೊತೆ ಯಾರಿರ್ಬೇಕು, ಈಶ್ವರ. ಪೂರ್ಣಮದ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ.